ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ ರೂಪಾಯಿ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂಪಾಯಿ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವವನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೊಡ್ಡ ಕಾಟೂರಿನಲ್ಲಿ ಕೃಷಿ ನಡೆಸುತ್ತಿರುವ ಕೃಷಿಕ ದಂಪತಿ ರತ್ನಮ್ಮ ಹಾಗೂ ಚಂದ್ರಶೇಖರ ಮೂರ್ತಿ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕು ಜಯಪುರ ಹೋಬಳಿಯ ದೊಡ್ಡ ಕಾಟೂರಿನ ಕೃಷಿ ದಂಪತಿಗಳು ಚಂದ್ರಶೇಖರ್ ಮೂರ್ತಿಯವರು ಹಾಗೂ ರತ್ನಮ್ಮ ಅವರು. ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಚಂದ್ರಶೇಖರ್ ಮೂರ್ತಿಯವರು SSLC ವರೆಗೆ ವಿದ್ಯಾಭ್ಯಾಸ ಮಾಡಿದ್ರು, ಆಮೇಲೆ ಕೃಷಿ ಕೆಲಸವನ್ನು ಕಲಿತುಕೊಂಡು ಶುರು ಮಾಡಿದ್ರು. ಆ ನಂತರದಲ್ಲಿ ಸ್ವಲ್ಪ ಒಂದು ಆರೋಗ್ಯದ ಏರ್ಪೇರಾಯಿತು ಚಂದ್ರಶೇಖರ್ ಮೂರ್ತಿಯವ್ರಿಗೆ. ಅವರ ಶ್ರೀಮತಿ ರತ್ನಮ್ಮ ಅವರು ಸ್ವಾಭಿಮಾನದಿಂದ ಸ್ವಯಂ ತಾವೇ ಎಲ್ಲವನ್ನು ನಿರ್ವಹಿಸೋದ್ರ ಮೂಲಕ ಕೃಷಿಯಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ. ಅವರ ಒಂದು ಯಶಸ್ಸಿನ ಕಥೆಯನ್ನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಡಿ ಚಂದ್ರಶೇಖರ್ ಮೂರ್ತಿ ಹಾಗೂ ರತ್ನಮ್ಮ ಅವರೇ, ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ದೊಡ್ಡ ಕಾಟೂರಿನಲ್ಲಿ ಚಂದ್ರಶೇಖರ್ ಮೂರ್ತಿಯವರೇ, ಎಷ್ಟು ಭೂಮಿ ಇದೆ ನಿಮಗೀಗ? ನಮಗೆ ಇವಾಗ 9 ಎಕರೆ. 9 ಎಕರೆ ಇದೆ. ನೀವು SSLC ವರೆಗೆ ಓದಿದ್ರಿ, ಆಮೇಲೆ ಕೃಷಿ ಪ್ರಾರಂಭ ಮಾಡಿದ್ರಿ. ಆ ಕಾಲದಲ್ಲಿ ಏನೆಲ್ಲ ಬೆಳೀತಾ ಇದ್ರು? ಅವಾಗ ಕಡಲೆಕಾಯಿ, ಹತ್ತಿ, ರಾಗಿ, ಜೋಳ, ಎಳ್ಳು, ಹಸಿರು, ಅಲಸಂದೆ. ಎಷ್ಟು ಜನ ಮಕ್ಕಳು ನೀವು ನಿಮ್ಮ ತಂದೆಗೆ? ನಮ್ಮ ತಂದೆಗೆ 3 ಜನ ಗಂಡು ಮಕ್ಕ, 5 ಜನ ಹೆಣ್ಮಕ್ಕ. ನೀವು ಎಷ್ಟನೇವ್ರು? ನಾನು 7ನೇ. ಕೊನೆಯ ಮಗ, ಕಿರಿ ಮಗ. ಕಿರಿ ಪ್ರೀತಿ ಜಾಸ್ತಿ. ಹ್ಞೂ ಸರ್. ಸರಿ, ಆಗ ಇಸೆಲ್ಲ ಬೆಳೀತಾ ಇದ್ರಿ, ಆಗು ಈಗ ಎಷ್ಟು ಭೂಮಿಯಲ್ಲಿ ಒಂದು ವಿಸ್ತೀರ್ಣ ಬದಲಾವಣೆ ಆಗಿದೆ, ಬೆಳೆಗಳು ಬದಲಾವಣೆ ಆಗಿದೆ, ಏನನ್ಸುತ್ತೆ ನಿಮಗೆ ಆಗ ಇದ್ದ ಪರಿಸ್ಥಿತಿಗೂ ನೀವು ಈಗಿರುವಂಥ ಪರಿಸ್ಥಿತಿಗೂ? ಯಾರಾದರೂ ಇವತ್ತೊಂದು ದಿನ ಯೋಚನೆ ಮಾಡಿದ್ರೆ ಒಂದಿಲ್ಲ ಒಂದಿನ ಚಂದ್ರಶೇಖರ್ ಮೂರ್ತಿ ಹಿಂಗೆ ಮಾಡ್ತಾನೆ ಅಂತ ಅಂದ್ಕೊಂಡಿದ್ರ? ಇಲ್ಲ ಸರ್, ಎಲ್ಲ ಆಳ್ಗಳು ಕಟ್ಕೊಂಡು ಮಾಡಿಸ್ತಿರು ನಮ್ಮ ತಂದೆ ನಮ್ಮಣ್ಣ. ನಾವಂತೂ ಹೋಯ್ತಿತ್ತಿಲ್ಲ, ಓದಕ್ಕೆ ಹೋಯ್ತಿದ್ದು. ಈಚೆಗೆ ನಾವು ಕಲಿತ ಮೇಲೆ ನಮ್ಮ ಸ್ವಂತ ಆರಂಭ ಮಾಡ್ಕೊಂಡು ಬರ್ತಾನೆ. ಮದುವೆ ಮಾಡ್ಕೊಂಡಿದ್ದು ಯಾವ ವಯಸ್ಸಿಗೆ ನಿಮ್ಮದು? ನಮ್ಮದು 25ನೇ ವರ್ಷಕ್ಕೆ. ರತ್ನಮ್ಮ ಅವ್ರಿಗೆ ಎಷ್ಟು ವರ್ಷ ಆಗ? ಆಗ 18 ವರ್ಷ. ಗೊತ್ತಿದ್ದು ಹುಡುಗಿನಾ? ಅಕ್ಕನ ಮಗಳೇ ಸರ್. ಅಕ್ಕನ ಮಗಳೇನಾ? ಹ್ಞೂ. ಹಾಗಾಗಿ ನೀವು ಇಷ್ಟಪಟ್ಟು ಮಾಡಿಕೊಂಡ್ರಿ. ಆಯ್ತು. ಹ್ಞೂ. ಈಗ ರತ್ನಮ್ಮ, ನಿಮ್ಮನ್ನ ಕೈ ಹಿಡಿದು ದಿವಸದಿಂದ ನಿಮ್ಮ ಬೇಕು ಬೆಳೆಗಳು ಎಲ್ಲನೂ ನೋಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷಿಯನ್ನು ನಿಮ್ಮ ಕೈ ಸೋತಾಗ ಅವರು ಕೈ ಹಿಡಿದು ಮುಂದೆ ನಡೆಸಿದ್ದಾರೆ ಅಲ್ವಾ? ಆರಂಭ ಕಲಿಸ್ತದೆ ಯಾವಾಗ ನಮ್ಮ ನಿಮಗೆ ಆರಂಭ ಕಲಿಸ್ತವ್ರು ಅವರಾ? ಹೌದಾ? ಓ, ಇದು ಆರಂಭನೇ ಮಾಡ್ತಾ ಇತ್ತಿಲ್ಲ ಸರ್. ಏರ್ ಕಟ್ಟದೆ ಗೊತ್ತಿರಲಿಲ್ಲ, ಹೋಗ್ತಾನೆ ಇರಲಿಲ್ಲ ಹೊಲದ ಕಡೆ. ಹೌದಾ? ಓಹೋ, ಚಿಕ್ಕ ಮಗ ಅಂದರೆ ಅಷ್ಟೊಂದು ಪ್ರೀತಿ. ಸರಿ ಸರಿ ಸರಿ. ಗೊತ್ತಿತ್ತಾ ಈ ರತ್ನಮ್ಮಂಗೆ ಈ ಥರ ಕೆಲಸ ಎಲ್ಲ ಗೊತ್ತು ಅಂತ ಮದುವೆ ಆಗುವಾಗ ನಿಮಗೆ? ಗೊತ್ತಿತ್ತು ಸರ್. ಅವ್ರ ಮನೆಯಲ್ಲಿ ಹೋಯ್ತಿನಲ್ಲ ಸರ್. ಆಗ ಅಲ್ಲಿ ಆರಂಭ ಮಾಡಿಸೋದು ಎಲ್ಲ ಊಟ ತಕೋಯ್ತಿರ ನೋಡಿ. ನೋಡಿದ್ರೆ ನೀವು ಜಮೀನು ಉಳಿಸ್ಬೇಕಾದ್ರೆ ಇಂಥವಳೆ ನಾನು ಹೆಂಡತಿ ಆದರೆ ಒಳ್ಳೇದು ಅನ್ನಿಸ್ತು ನಿಮಗೆ ಅಲ್ವಾ? ರತ್ನಮ್ಮ ಹೇಳಿ, ಮದುವೆ ಆದಾಗ ಎಷ್ಟು ವರ್ಷ ನಿಮಗೆ? ಮದುವೆ ಆದಾಗ 18 ವರ್ಷ. ಈಗ ಚಂದ್ರಶೇಖರ್ ಮೂರ್ತಿಯವರು ಹೇಳ್ತಾ ಇದ್ರು ಆವಾಗ್ಲೇನೆ ಹುಡುಗಿ ಆದಾಗ್ಲೇನೆ ನೀವು ಕೃಷಿ ಕೆಲಸಗಳೆಲ್ಲ ಮಾಡ್ತಾ ಇದ್ರಿ ಅಂತ ಹೇಳಿ, ಆ ವಯಸ್ಸಲ್ಲಿ ಏನೆಲ್ಲ ಮಾಡ್ತಾ ಇದ್ರಿ ನೀವು? ಆವಾಗ ನಾನು ಚಿಕ್ಕ ವಯಸ್ಸು ಊಟ ತಕೋಯ್ತಾ ಇದ್ದೀನಿ, ನಮ್ಮ ತಂದೆ ಬಂದ್ಲಿ ಊಟ ತಕೋ ಕೊಡೋದು ಆಳ್ಗಳ್ಗೆ, ಕೊಟ್ಬಿಟ್ಟು ಬಂದ್ಬಿಡೋದು, ತಿರ್ಗಾ ಬೇಕು ಅಂದಾಗ ಕಾಪಿ ಗಿಪ್ಪಿ ತಕೋಗೋದು, ಬರೀ ಊಟ ಸಹಾಯ ಮಾಡ್ತಾ ಇದ್ದೀನಿ ನಾನು ನಮ್ಮ ತಂದೆ ಮನೇಲಿ. ಆಮೇಲೆ ಆಮೇಲೆ ಬೆಳೀತಾ ಬೆಳೀತಾ ಚಿಕ್ಕವರಾಗಿದ್ದಾಗ ಹಂಗೆ ಕೊಡ್ತಿರು, ಸುಮಾರು ಪಡ್ಡೆ ಆದಮೇಲೆ 12 ವರ್ಷ ತುಂಬಿದ್ಮೇಲೆ ಊಟ ತಗೋಗಿ ನೀನು ಅಲ್ಲೇ ಆಳ್ಗಳನ್ನ ಜೊತೆಲಿ ಕೆಲಸ ಮಾಡಿಸು, ಇವತ್ತು ನಿಮ್ಮ ಅಣ್ಣವ್ರು ಗದ್ದೆಗೋಯ್ತಾರೆ, ಒಬ್ರುಗಳಿತಾವ ಗದ್ದೆ ಇರೋದು ಅಲ್ಲಿಗೆ ಹೋಯ್ತಾರೆ ಅಂದರೆ ಆಳ್ಗಳು ಕಟ್ಕೊಂಡು ಮೆಣಸಿನ ಕೊಯ್ಯೋದು, ಹತ್ತಿ ಎತ್ತದು ಎಲ್ಲನು ಮಾಡಿಸಿ ಗಾಡಿ ಎತ್ತಿನ ಗಾಡಿ ಅದವ, ಅದಕ್ಕೆ ತುಂಬಿತು ಚೀಲ ಗೀಲಕ್ಕೆ ತುಂಬ್ತಿತ್ತಿಲ್ಲ ನಾವು, ಕುಯ್ಕೊಬರೋದು ಪುಟ್ಟಲ್ಲೇ ಸುರಿಯೋದು. ಗಾಡಿಗೆ ಸುರಿಯೋದು. ಹಂಗ ಒಂದ್ ಗಾಡಿಗೆ ಕೊಟ್ಟು ಕಳಿಸ್ಬಿಟ್ರ ತುಂಬಿ ಹುಡುಗರ್ಗ ಆಳ್ಗ ಆಳು ಊಡೋರು ಆಳೆ ನಮ್ಮ ಅಂದಿರಲ್ಲ ಅವ್ರು ತಗೊಂಬಂದು ಕೊಟ್ಟರ್ಕ ಎತ್ಬಿಟ್ಟು ಲಿಫ್ಟ ಕೆಡಗ್ಬಿಟ್ಟು ಬಂದ ಬರ ಗಂಟೆ ಕೂದು ನಾವು ಒಂದೊಂದ್ ಟಾರ್ಪಲಾಗ ಸುರಿಯೋದು ಅದ ತುಂಬಿ ತಿರ್ಗ ಗಾಡಿಗೆ ಹಾಕೋದು. ಏನಾರ ಮಳೆ ಮಧ್ಯ ಬಂದ್ರೆ ಬಂದ್ಬಿಡ್ತೀವಿ ನಾವು ಕುಯ್ಯಕ್ಕೈತಿತ್ತಿಲ್ವಲ್ಲ ಕಾಲ್ಗೆಲ್ಲ ಮುಣ್ಣತ್ಕತ್ತಿತ್ತಲ್ಲ ಆಗ ಬರ್ದೇವರ ಸಾಯಂಕಾಲ ಗಂಟು ಮಾಡ್ಬಿಟ್ಟು ಕೊನಲ್ಲಿ ನಾವು ಗಾಡಿ ಮೇಲೆ ಬರ್ತೀವಿ. ಅಲ್ಲ ಬೇರೆಯವ್ರು ಮಾಡ್ತಿದ್ದಕ್ಕಿಂತ ಡಬಲ್ ಕೆಲಸ ನೀವು ತೆಗಿಸ್ತಾ ಇದ್ರಂತಲ್ಲ ಹೆಂಗೆ? ಅದು ನಮ್ಮ ಅಣ್ಣವರು ಹೋದ್ರ ಇವರು ಏನು ಉಪಯೋಗ ಮಾಡ್ತಿತ್ತಿಲ್ಲ ಹುಡುಗರಿಗೆ, ಎಲ್ಲ ಬರೀ ಹೆಣ್ಣು ಹುಡುಗರು ಎಲ್ಲ ಚಿಕ್ಕ ವಯಸ್ಸು. ಆಗ ಅವ್ರಿಗೇನ್ ಮಾಡ್ತಿದ್ನೋ ನಾವು ಅಕ್ಕಿ ಎಳ್ಳು ಬೆರೆಸ್ಕೊಡೋದು, ಬೆಲ್ಲ ತಕೋಗೋದು, ಎಲ್ರಿಗೂ ಹಂಚ್ಬಿಡೋದು. ಇಪ್ಪಟ್ಟು ನಮ್ದಲ್ಲ ಈ ಜವಾಬ್ದಾರಿ, ನಮ್ಮ ಅಣ್ಣದಿರ್ಗಿಂತ ನಾನೇ ಮುಂದೆ ಬರಬೇಕು ಅನ್ನೋ ಆಸೆ ಹುಟ್ಬಿಡ್ತಿರು ನನಗೆ ಮಾಡಬೇಕು. ನಮ್ಮ ಅಪ್ಪಾಜಿ ಹೊಡೆದು ಬಿಡ್ತಿರು ಏಟ ಜಾಸ್ತಿ ಕೆಲಸ ಮಾಡಿಸ್ತಿದ್ದವ್ರಿಗೆ, ಏನ್ ಮಾಡ್ತೀರಿ ಆಳುಗಳಿಗೆ ದುಡ್ಡು ಲೇಸ್ಟ್ ಅಲ್ವಾ ಅನ್ಕೊಂಡು. ಅದಕ್ಕೆ ಏನ್ ಮಾಡ್ತಿದ್ದೆ ಇವ್ರು ಹಿಂಗ್ ಹೊಡಿಸ್ಕೊತಾರಲ್ಲ ಮಾಡಿದಿರು ನಮ್ಗೆ ಹೊಡಿಸ್ಕೊಬಾರ್ದು ನಾನು ಅನ್ಬಿಟ್ಟು ಅಕ್ಕಿ ಎಳ್ಳೆ ತುಂಬ್ಕೊಂಡಿದ್ರಿ. ಒಂದ್ ಸೇರ್ ಅಕ್ಕಿಗ ಎರಡು ಪಾವ್ ಎಳ್ಳು ಬೆರೆಸ್ಕೊಂಡು ಹೊಂಟಾಯ್ತಿದ್ವಿ. ಚೀಲ್ ಗಟ್ಲಲ್ಲಿ ಮಡಕ್ತಿರು ಎಳ್ಳೆ ಕುದಿಸ್ತಕ್ಕಿ ಮೂರ್ ಮೂಟ ನಾಲ್ಕು ಮೂಟ ಮಡಕ್ತಿರು ತುಂಬ್ಕೊಂಡು ಹೋಗೋದು ಗುಟ್ಟಾಗಿ. ಇದೇನ ಮುಳ್ಳು ಅಂದ್ರೆ ಏನು ಇಲ್ಲ ಅಪ್ಪಜಿ ಹೊಂಟಾಯ್ತಿದ್ವಿ. ಆಗ ಎಲ್ರು ಸಾಲಗ್ ನಿಲ್ಸ್ಬಿಟ್ಟು ಕುಣಿಸ್ಬಿಟ್ಟು ಹಂಚ್ಬಿಟ್ಟು ಇದು ಮಧ್ಯಾಹ್ನಕ್ಕೆ ತಿರೋ ಬಿಡ್ಬೇಕು ಅತ್ತಿ ಅಂದ್ರೆ ಹಂಗೆ ಎತ್ತು ಬಿಡ್ತಿದ್ವು. ಅಯ್ಯಕ್ಕ ಮೆಣಸೆಣ್ಣು ಅಷ್ಟೇ ಹಂಗೆ ಕುಯ್ತಿರು ಕುಯ್ಸ್ಕೊ ತಗೊಬಂದು. ಅದೇನೋ ಆ ರತ್ನಿ ಹೋದ್ರೆ ಎರಡು ಗಾಡಿ ಮೆಣಸೆಣ್ಣು ಬತ್ತವ, ಅತ್ತಿ ಹೋಗಿ ಎರಡು ಗಾಡಿ ಬತ್ತದ, ನೀ ಗಜ ಹೋದ್ರು ಬರಲ್ಲ, ಮರೆ ಹೋದ್ರು ಬರಲ್ಲ, ಬಸರಾಜಿ ಹೋದ್ರು ಬರಲ್ಲ, ಶಿವಣ ದಡಿಯ ಅಂತ ಬೈತಿರು ನಮ್ಮಣ್ಣ. ಐದು ಜನ ದಿಂದ್ಲವ ನಾನು ಅಂದಿರಲಿ. ಸರಿ ಸರಿ ಸರಿ. ನನ್ನಿಂದ ಒಬ್ಬ ತಮ್ಮ ಒಬ್ಬ ತಂಗಿ. ಈಗ ಚಂದ್ರಶೇಖರ್ ಮೂರ್ತಿ ಅವ್ರನ್ನ ನೀವು ಮದುವೆ ಆದಾಗ ಗೊತ್ತಿತ್ತು ನಿಮಗೆ ಇವ್ರಿಗೆ ಏನು ಕೃಷಿ ಬರಲ್ಲ ಅಂತ? ಬರಲ್ಲ ಅನ್ನೋದು ಗೊತ್ತಿತ್ತಿಲ್ಲ, ಆಮೇಲೆ ಗೊತ್ತಾಯ್ತು. ನಾನು ಮದುವೆ ಆದ್ಮೇಲೆ ಗೊತ್ತಾಯ್ತು ಕೂಲಿಗೆ ಹೋಯ್ತೀನಿ ಅಂದಿ ನಾನು. ಗಣಿಗೆ ಹೋಯ್ತೀನಿ, ಗಣಿ ಇತ್ತು ನಮ್ಮ ದೊಡ್ಡ ಕಟ್ರಲ್ಲಿ, ಗಣಿಗೆ ಹೋಯ್ತೀನಿ ನಾನು ಅಂದೆ. ಅದಕ್ಕಂದ್ರು ದೊಡ್ಡ ಕುಟುಂಬ ನಿಂದು ಬೇಡ ಆಡ್ಕತ್ತಾರೆ, ಏನು ಮಾಡೋದು, ಸುಮ್ಗಿರು ಹೊಲದಲ್ಲಿ ಮರವ ಅನ್ಬಿಟ್ಟು ಮರ ಮಾರ್ಬಿಟ್ಟು ಜೀವನ ಮಾಡಕ ರೆಡಿ ಮಾಡಿದ್ರು. ಇವರು ಮೊದಗೂ ಮುಂಚೆ ವರ್ಸು ಮೊದೋ ವರ್ಷ ಅಂತ ಭಾಗ ತಗೊಬಿಟ್ಟಿರು. ಈಗ ಏನು ಮಾಡೋದು ಅನ್ನೋತ್ಕ ಸುಮ್ಗಿರು ಹೊಲದಲ್ಲ ಮರಗಳು ಮಾರ್ಬಿಡೋದು ಜೀವನ ಮಾಡೋದು ಅಂದರು. ಅವು ಎಷ್ಟು ಚಿನ್ ಗಂಟೆ ಬಂದವು, ಆಗ ಮಕ್ಕಳೇ ಆಗಿತ್ತಿಲ್ಲ. ಆಗ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಇದ್ದು ಕೊನಲ್ಲಿ ಒಂದ್ ಜೊತೆ ಎತ್ತು ಮಾಡ್ಕೊಬಿಟ್ಟು ಆರಂಭ ಮಾಡೋದು ಕಲೀರಿ. ಇವೆಲ್ಲ ಚಂದಿಲ್ಲ, ಹೊಲಗಳೆಲ್ಲ ಮಾಳ ಬಿದ್ದವ, ನಾವು ಹಿಂಗ್ ಹೋದ್ರೆ ಆಡ್ಕತ್ತಾರ ಅಂತಿದ್ರಿ, ಹಂಗ್ ಹೋದ್ರು ಆಡ್ಕತ್ತಾರ ಅಂತಿದ್ರಿ, ಈಗ ಹಂಗೆ ಮಾಡೋದು ಅಂತಲೇ. ಆಗ ಒಂದ್ ಜೊತೆ ಎತ್ತ ಕಿವಿ ಹೊಲ ಕಳಿಸ್ಕೋಗಿ ಬರೀ 200 ರೂಪಾಯಿಗ ಗಿರುಗಿಟ್ಟುಟು ಒಂದ್ ಜೊತೆ ಕಡಿಸ್ತಕ ಬಂದ್ರು. ಆಗ ಹೆಚ್ಚಿಗೆ ರೈಟ್ ಇಲ್ಲ ದನಗಳಿಗೆ, ಈಗ 30 ವರ್ಷ 40 ವರ್ಷದಲ್ಲಿ ಆಗ ತಗೊಬಂದ್ರು. ತಗೊಬಂದು ಇಪ್ಪಟ್ಟು ಕಟ್ಟಿ ಅಂದಿ ಬರಲ್ಲ ಏರ್ ಕಟ್ಟದು. ಈಗೇನು ಮಾಡೋದು, ಆಗ ಬನೀಲಿ ನಮ್ಮ ಅಣ್ಣದಿರ್ ಕಟ್ಟದ್ ನೋಡಿನಿ ಅಂದ್ಬಿಟ್ಟು ಇವಳ ಕೈಲಿ ನಾಗ ಏರ್ಸ್ಕೊಂಡು ನೇಗಲ್ ಹಾಕಿಸ್ಕೊಂಡು ಓದಿ ಹೋಯ್ತಲೆ ಅದಂಗೆ ತೋರಿಸ್ಕೊಡುಮಂತ ಅಂದರು. ಆಗ ಹಿಂಗೆ ನಿಲ್ಲಿಸಿ ನೇಗಲ ಅಂದ್ಬಿಟ್ಟು ನಿಲ್ಲಿಸ್ಕೊಂಡು ಏರ್ ಕಟ್ಟಿ ಕಟ್ಕೊಟ್ಟಾಗ ಕಡ್ದ ಕಟ್ಕೊಟ್ಬಿಟ್ಟಿದ್ವಿ ಮೇಲೆ ಬರಂಗ. ನಾಟಕ ಹೋಯ್ತಿತ್ತಿಲ್ಲ ಆರಂಭ, ಆಗ ಅಲ್ಲೊಂದು ಗಂಡು ಹೋಯ್ತಿತ್ತು ಲೋಕಸುಬ್ಬ ಇಲ್ಲಿ ಅಂದಿ ಬತ್ತು ಬತ್ಲೆ ಇದು ಹಂಗೆ ಏರ್ ಕಟ್ಟೋದು ಸಿ ಕಟ್ಟಿ ಬಸಿ ಒಳಕ ನೇಗ್ಲು ಹೋಯ್ತಾ ಇಲ್ಲ ನಾನು ಕಟ್ಕೊಟ್ಟಿ ಅಂತಲೇ ನೇಗ್ ನಡ್ಕೊಂಡು ಆಗ ಕಟ್ಟಿ ಬಿಟ್ಕೊಡ್ತು. ಆಗ ಹಿಂಗೆ ಅಣ್ಣ ಚಂದ್ರಣ್ಣ ಇನ್ನೂ ನೀನು ಆರಂಭನೇ ಕಲ್ತಿಲ್ವ ಅಂದ್ಬಿಟ್ಟು ನೇಗ್ ನಡ್ಕೊಂಡೈತು ಅದು. ಆತವಳಿಂದ ಇವರೇ ಮಾಡ್ತೀವಿ ಅಂತೂ ಅಲ್ಲಿಂದ ಶುರುವಾಯ್ತು ಚಂದ್ರಣ್ಣಂದು ಕೃಷಿ ಕೆಲಸ. ಅಷ್ಟಿನ ಗಂಟೆ ಹೊಲಕ್ಕೆ ಹೋಗಿಲ್ಲ ಅವರು. ಅಲ್ಲ ರತ್ನಮ್ಮ, ಈಗ ನಿಮ್ಮ ಊರಲ್ಲಿ ನೀವು 40 ವರ್ಷದಿಂದ ಹಿಂಗೆ ಮಾಡಿದವರು ಈಗ ಎತ್ತಿನ ಗಾಡಿ ಓಡ್ಕೊಂಡು ಮುಂದ್ಗಡೆ ಎರಡು ಹಿಂದ್ಗಡೆ ಮೂರು ಕಟ್ಕೊಂಡು ಒಂದು 5 ದನ ಅಟ್ಕೊಂಡು ಗಾಡಿ ಓಡ್ಕೊಂಡು ಹೋಗ್ತಿರಂತಲ್ಲ, 8 ರಸು ದನ ಎಡೆತ್ ಸೇರಿಸಿ ಗಾಡಿ ಓಡ್ಕೊಂಡು ಹೋಗ್ತಿರಿ, ಎಷ್ಟು ವರ್ಷದಿಂದ ಹಿಂಗೆ ಗಾಡಿ ಹೊಡಿತಾ ಇದ್ರಿ? ಈಗ 2 ವರ್ಷದಿಂದ. ಗಾಡಿ ಹೊಡೆಯೋದು 2 ವರ್ಷದಿಂದ ಕಲ್ತ್ಕೊಂಡದ ಯಾತಕ್ಕೆ ಅಂದ್ರ ನನ್ನ ಮಗನ್ಗೆ ಬಿದ್ದುಬಿಟ್ಟು ಕಾಲ್ಗ ಗಾರ ಹಾಕ್ಬಿಟ್ರು ದೊಡ್ಡ ಆಸ್ಪತ್ರೆಲಿ. ಅವ ಇನ್ನು ಒಂದ್ ತಿಂಗಳ ರೆಸ್ಟ್ ಬೇಕಂತ ಕಣವ ಏನವ ಮಾಡೋದು ದನಗಳ ಮಾರಾಕ್ಬಿಡಿ ಅನ್ನ ಅದಕ್ಕೆ ಮಾರಾಕದು ಇರು ನಾನು ಗಟ್ಟಿಗಿಲ್ವ ಅಂದ್ಬಿಟ್ಟು ಇವರು ಎಲ್ಲನೂ ಮಾಡಕ್ಕದ್ದಾದಾಗ ಮಾರ್ಬಿಡೋ ಅಂದರು. ಅದಕ್ಕೆ ಬ್ಯಾಡಿ ಸುಮ್ಗಿರಿ ಉಳಿಸೋ ಅಂದ್ಬಿಟ್ಟು ಬನ್ನಿ ಇಲ್ಲಿ ದನ ಇಂಥವ್ರಿಗೆ ಇಂಚೋರ್ಗೆ ಕಟ್ಟಿ ಅಂದ್ಬಿಟ್ಟು ಕಡಿಸ್ಕೊಂಡು ಎತ್ತು ಕೊಟ್ರೆ ಎತ್ತಿ ಹಿಡಿಯಕ್ಕೆ ಶಕ್ತಿ ಇಲ್ಲ ಇವ್ರಿಗೆ, ಅವು ಹೇಳ್ಕೋಗವ. ಆಗ ಬನ್ನಿ ಎದುರುಬೇಡಿ ನೀವು ಊರು ಅಂಕ ಕಡಿಸಿ ಆಚೆಗೆ ನಾನು ಹೋಯ್ತೀನಿ ಅಂದ್ಬಿಟ್ಟು ಆಚೆಗೆ ನಾನು ಕೂತ್ಕೊತಿದ್ದೆ ಉಸಿ ಒಗ್ಗ ಗಂಟ. ಈಗ ಊರ ಅಂಕದಲ್ಲೇ ಹೊಟ್ಕೋಯ್ತೀನಿ ಮೊದಲು ಊರ ಆಚೆಗೆ ನಾನು ಮಾಡ್ತೀನಿ ಊರಲ್ಲಿ ನೀವಿರಿ ಅಂತ ನೇಗಲ್ ತುಂಡ್ ತರ್ಕೊಡೋದು ಕೊಳ್ಳಿ ತಕ್ಕೋಗಿ ಗುಟ್ಟಾಗಿ ಗಾಡಿಗೆ ಏರೋದು ಇವ್ರ ಕೈಲಿ ಕಡ್ಸ್ಕೊಬರೋದು ನೇಗ್ಲಾಯ್ಸೋದು. ಎಲ್ಲ ರತ್ನಿ ಚಂದ್ರ ಮಾಡ್ದನ, ಚಂದ್ರ ಇಷ್ಟು ಕೆಲಸ ಮಾಡೋದು ಕಲ್ತಿದ್ದಾನ, ಇನ್ಯಾರು ಮಾಡಿದವರು ಅವ್ರು ಮಾಡಿದೆ, ಇನ್ಯಾರಿದ್ದರು ಅಂದ್ರೆ ಹೋಗವ ನೀನೇ ಕಣ ಅನ್ನಾರು. ನಾನು ಇಲ್ಲ ಅನ್ಬಿಟ್ಟು ಸುಮ್ಮನೆ ಹೋಗೋದು, ಇನ್ ಹೇಳ್ಕೊಂಡು ಹೆಂಗ್ ನಡ್ತಾರ ಒಬ್ರಿಗೊಬ್ರು ಅನ್ಬಿಟ್ಟು. ಬೇಕಿಲ್ಲ ಅಲ್ವಾ, ಕೆಲಸ ಆಗ್ತಾ ಇದೆ ಒಟ್ಟಿನಲ್ಲಿ. ನಮ್ಮ ಮನೆ ತುಂಬಬೇಕಲ್ಲ, ನಮ್ಮ ಮಕ್ಕಳೆಲ್ಲ ಚಿಕ್ಕವು, ವರ್ಷ ತುಂಬಕ್ಕೂ ಮುಂಚೆ ಮಕ್ಕಳು ಎಲ್ಲ ಹಿಂದಿನ ಊಟ. ಈಗ ಹಿರಿ ಮಗಳಿಗೆ ಎರಡು ಎಣ್ಣೆ, ಕಿರಿ ಮಗಳಿಗೆ ಒಂದ್ ಹೆಣ್ಣು ಒಂದ್ ಗಂಡು, ಹಿರಿ ಮಗಳ ಮಗಳನ್ನೇ ಮಗನಿಗೆ ತಂದಿರೋದು. ಈಗ ಒಟ್ಟು ಎಂಟು ರಾಸ್ತಿರುತ್ತೆ, ಎರಡು ಗಾಡಿ ಹೊಡೆಯೋದು, ಒಂದ್ ಕರ ಒಂಬತ್ತಿದ, ಅದನ್ನು ಅಷ್ಟು ಎಲ್ಲ ಅಟ್ಕೊಂಡು ಹೋಗೋದು, ಕಟ್ಟಾಕೋದು, ಬುಟ್ಗ ಮೇಯಿಸ್ತಿರ ಮೇಯಿಸೋದು, ಇಲ್ದಾರ ಕಟ್ ಹಾಕ್ಬಿಟ್ಟು ನಮ್ ಕೆಲಸ ಹೊಲದ ಕೆಲಸ ಮುಗಿತ್ಲೆ ಸಾಯಂಕಾಲ ಪುನಃ ಕರ್ಕೊಂಡ್ ಬರೋದು, ತಿರ್ಗಾ ಅಟ್ಕೊಬಾರದು, ಪಾರಮುಲ್ ಹಾಕಿವಿ ಪಂಪ್ಸಟ್ಕ ಅವುಲ್ ಕೂದ ಅಡ್ಕೋದು. ಈಗ ಉಳುಮೆ ಆಮೇಲೆ ಹೇಳಿದ್ರಲ್ಲ ನೀವು, ಸರಿಯಾಗಿ ನೇಗಿಲು ಊಡಿರ್ಲಿಲ್ಲ, ಉಳುಮೆ ಕಾರ್ಯನು ನೀವೇ ಮಾಡ್ತೀರಂತಲ್ಲ, ಅದನ್ ಬಗ್ಗೆ ಸ್ವಲ್ಪ ಹೇಳಿ. ಉಳದು ಅಂದ್ರ ಇಬ್ರಿಗೂ ಹುಷಾರ್ ತಪ್ಪಿಡ್ತು ಒಂದ್ಸತಿ, ಆಗ ಈ ನಾಳಗ ಮೆಣಸಿನಪೈರ್ ಹಾಕ್ಬೇಕು ಎಲ್ರ ಸಂಕ ಅಂದ್ರೆ ಇವ್ರಿಬ್ರು ಬಿದ್ದೋದ್ರಲ್ಲ ಏನೋ ಮಾಡೋದು ಅನ್ಬಿಟ್ಟು ಪಂಪ್ ಸೆಟ್ನಲ್ಲಿ ನೇಗ್ಲು ನಗಾಯ್ತು, ಗಾಡಿ ಕಟ್ಕೊಂಡ್ಮೇಲೆ ತಡು ಇದೊಂದು ಪಾತ ಉತ್ಬಿಟ್ಟು ಹೋದ್ರ ಒಂದ್ ಮೂರ್ನಾಲ್ಕು ಚಿನ್ನ ಬಿಟ್ಕೊಂಡು ಪಸ್ಟ್ಲ್ ಹಾಕ್ಬಿಡೋ ಇವ್ರ ಮನೆ ಕಂಡ್ರು ಅಂತ ಕೂತ್ಕೊಂಡ್ರದ್ದ ನಾವೇ ಹಿಂದೆ ಬಂದ್ಬಿಡ್ತೀವಿ ಅನ್ಬಿಟ್ಟು ಏರ್ ಕಟ್ಕೊಂಡು ನನಗೆ ನಾನೇ ಉತ್ತಿ, ಆದ್ರೆ ಮೂರು ಜನಕ್ಕೆ ಇವ್ರು ಬಂದರು, ಇದು ಯಾರು ರತ್ನಿ ಆರಂಭ ಹೊಡೆದವ್ರು ಇದೆ ಅಂದರು. ಅಂದ್ಲೆ ಯಾ ಗಂಡು ಹೋಯ್ತಿತ್ತು ಕೆಲ್ಸಗಳು ಗಂಡು ಕರೆದು ಆಡಿಸ್ತಿ ಅದೇ ಸರಿಯಾಗಿ ಓಡಿಸಾಕಿಲ್ವಾ ನ್ಯಾವಾಗಿ ಹಿಂಗ ಮಾಡೋದು, ದಪ್ಪ ದಪ್ಪ ಗಿಡದ್ ಬಿಟ್ಟ ನಮ್ಮ ಬಿಡು ಅಂದ್ರು. ಆಯ್ತು ಪಟ್ ನೀವು ಸಣ್ಣ ಓಡಿರಿ ಅನ್ಬಿಟ್ಟು ಅವ್ರ ಕೈಲಿ ಓಡಿಸ್ತಿ. ಆಗ ಆಯ್ತು ಬಿಡು, ಎಷ್ಟು ಇಷ್ಟು ಹೊಡೆದ್ರ ಇಷ್ಟು ಮಾಡೋಣಲ್ಲ ಅಂದ್ರು ಇವರು. ಆಮೇಲೆ ಹೆಂಗ್ ನಡ್ತಿದ್ದಿ, ಇದಕ್ಕೆ ಹೆಂಗ್ ನಡ್ದೆ ಅಂದ್ರು. ನಾನೇ ಹೊಡೆದವಾಕ ಮಾಡಿ ಇಲ್ಲಿ ಯಾರು ಬಂದವ್ರ ಇಲ್ಲಿ ಅಂತ. ಚಂದ್ರಶೇಖರ ಮೂರ್ತಿ ಅವರೇ, ನೋಡೋರ ಹೆಂಗ್ ಹೇಳ್ತಾ ಇದಾರೆ ರತ್ನಮ್ಮ, ಒಟ್ಟಿನಲ್ಲಿ ನಿಮ್ಗೆ ಅಲ್ಲಲ್ಲಿ ಒಂದು ಚೋಕ್ ಕೊಡ್ತಾ ಇದ್ರು ಅಂತ ಹೇಳಿ. ಈಗ ನಿಮ್ಗೆ ಆರೋಗ್ಯ ಹಿಂಗಾಗಿ ತೊಂದರೆ ಆಗಿದ್ದು ಯಾವಾಗ? 88 ತೊಂದರೆ ಆಯ್ತು, 8 weeks ಆಯ್ತು. ಭಾರವಾದ ವಸ್ತುಗಳನ್ನ ಎತ್ತಬೇಡಿ, ಕಷ್ಟದ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳಿದ್ರು. ಅವಾಗ ಯಾವ ರೀತಿ ಯೋಚನೆ ಬಂತು, ನೀವು ಜಮೀನೆಲ್ಲ ಮಾರಾಕ್ ಹೋಗೋಣ ಅನ್ಕೊಂಡ್ರ? ಇಲ್ಲ ಮಾರದ್ ಬೇಕಿಲ್ಲ, ನಾನು SLC ಗಂಟ ಓದಿನಿಲ್ಲ, ಯಾವ್ದಾರ ಅಂಗಡಿಗೆ ಸೇರ್ಕೊಳ್ಳೋ ಅನ್ಕೊಂಡು ಆತ ಜೀವನಕ್ಕೆ ಹಂಗೆ ಮಾಡೋಣ ಅನ್ಕೊಂಡಿದ್ರಿ. ಆಗೇನಂದ್ರು ರತ್ನಮ್ಮ, ಅಲ್ಲೋಗಿ ನೀವು 2,000 ಒಂದು 1,000 ತರದ ನಮ್ಮ ಜಮೀನಲ್ಲೇ ಮಾಡಿದ್ರೆ ಆಯ್ತಲ್ಲ ಅನ್ಬಿಟ್ಟು ಆರಂಭ ಉಳುಮೆನೂ ಮಾಡಕ್ಕೆ ಶುರು ಮಾಡಿದ್ರು. ರತ್ನಮ್ಮ, ಈಗ ಇರೋ ಒಂದು 9 acres ಪ್ರದೇಶದಲ್ಲಿ ನೀವು 2.5 acres ಪ್ರದೇಶದಲ್ಲಿ 150 ತೆಂಗಿದೆ ಅಂತ ಹೇಳಿದ್ರಿ, ಇನ್ನೊಂದು 3 acres ಹತ್ತಿ ಹಾಕ್ತೀರಿ, ಅವರೇ ಹಾಕ್ತಾ ಇದ್ದೀರಿ, ಊಟಕ್ಕೆ ಬೇಕಾಗಿರೋಂಥ ಭತ್ತ ಬೆಳ್ಕೋತೀರಿ, ಎಲ್ಲನೂ ಬೆಳ್ಕೋತೀರಿ, ಕೊಂಡದೇನಿಲ್ಲ. ಈ ಕುರಿಗಳು ಎಷ್ಟಿವೆ? ಕುರಿ ಆಗ 3 of 30 ರಾಸಾಗಿದ್ದ, ನನ್ನ ಕಿರಿ ಮಗಳ ಮದುವೆ ಮಾಡ್ದು, ಆಗ ಇಪ್ಪಟ್ಟು ಇನ್ನೇನ ನಮ್ಗೆ ಚಿಂತೆ, ಏನೇನ ಆ ಮಗಳು ಕಳ್ದ ಈ ಮಗಳು ಕಳ್ದ, ಇಪ್ಪಟ್ಟು ದನ್ನಿ ಬೇಡ ಅಂದ್ಬಿಟ್ಟು ಮಾರಾಕ್ಬಿಟ್ಟಿದಿ. ಮಾರಾಕ್ಬಿಟ್ಟು ಹೋದ್ರೆ ಸರಿ ಕೊಟ್ಗ ದನ ಈಚೆ ಕಡಾಕ್ಬಿಟ್ರೆ ಪಿಚ್ಚು ಅನ್ನೋದು. ಈಗ ಆಡು ಮರಿಗಳು ತಂದು ಸಾಕೋದು ಮಾರೋದು, ಸಾಕೋದು ಮಾರೋದು. ಈಗ ಎಷ್ಟಿದೆ? ಈಗ 3 ತರ್ಸಿನಿ. ಎಲ್ಲಿ ಮಾರ್ತೀರಿ ಅದನ್ನ? ಅದ ಊರಿಗೆ ಬಂದ್ ತಕೋಯ್ತಾರೆ. ಹೌದಾ, ಹೇಳಿ. ಒಟ್ಟಿನಲ್ಲಿ ಕೃಷಿಯನ್ನ ನಿಮ್ ಕೈಗೆ ತಗೊಂಡ್ಮೇಲೆ ನಿಮ್ಮ ಜಮೀನಲ್ಲಿ ಯಾವ ತರ ಪರಿಸ್ಥಿತಿ ಇತ್ತು, ಈಗ ಯಾವ ರೀತಿ ಬೆಳೆ ಇದೆ ಅದನ್ನೆಲ್ಲ ಹೇಳಿ. ಆಗ ಒಟ್ಟಿಗೆ ಇಟ್ಟಿತ್ತಿಲ್ಲ, ಒಂದೊತ್ತು ಉಂಡ್ರು ಒಂದೊತ್ತು ಉಣ್ತಿತ್ತಿಲ್ಲ. ಈಗೇನ ಸಂಪೂರ್ಣ ಈಗ ಬೇಕಾದ್ರೆ 10 ಬಂದ್ರು ಇಕ್ಕಂಗ. ಹತ್ ಜನಕ್ ಬಂದ್ರು ಇಕ್ತಿರಿ, ಹೆಣ್ಮಕ್ಳು ಮದುವೆ ಮಾಡಿದ್ರಿ, ಮದುವೆ ಮಾಡಿದ್ ಒಟ್ಟಿನಲ್ಲಿ ಧೈರ್ಯಾಗಿ ಇಡ್ಲಿಲ್ಲ ನೀವು, ಇವ್ರಿಗೆ ತೊಂದರೆ ಆಯ್ತು. ಇವ್ರು ಎಷ್ಟೇ ನೆಲಕತ್ತೋದ್ರು ನಾನು ಈಗ ಹಂಗಿವ್ನೇ ಹಂಗೆ ಇದ್ದದ್ದು ಕುಗ್ನಿಲ್ಲ. ಉಳುಮೆ ಮಾಡೋದು ಕಲ್ತ್ರಿ, ಗಾಡಿ ಹೊಡಿಯೋದು ಕಲ್ತ್ರಿ, ಅದಕ್ಕಿಂತ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬೆಳೆಗಳು ಬೆಳೆಗಳಾಗ್ಬೋದು ತಳಿಗಳಾಗ್ಬೋದು ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ವಸ್ತ್ರದಲ್ಲಿ ಪಂಪ್ ಸೆಟ್ ಮಾಡಿದಾಗ ಟಮಾಟನೇ ಜಾಸ್ತಿ ಆಗ್ತಿತ್ತು, ಅದರಲ್ಲಿ ಕೊನ ಲಾಸ್ಟ್ನಲ್ಲಿ 50 ಸುರಿದ್ಬಿಟ್ಟು ಬಂದರು 40 ರೈತಕ್ಕೆ ಹೋಗಿ. ಆಗೇನ್ ಮಾಡಿದ್ವಿ, ಟಮಾಟ ಬೆಡಿ ಅದನ್ನು ನಾವೇ ಸಾಯ್ಬೇಕಾಯ್ತ ಅಂದ್ಬಿಟ್ಟು ಬದ್ನ ಮೆಣಸಿ ಇವು ಹಾಕಕ್ಕೆ ಶುರು ಮಾಡ್ದೆ. ಮೆಣಸಿ ಬದ್ನ ಹಾಕಿದ್ಮೇಲೆ ಸುಮಾರು ಕಾಸು ಸಿಕ್ಕೋದು, ಇನ್ನು ಒಂದು ಬೀಡು ಸಿಕ್ಕರೆ ಇನ್ನು ಎರಡನೇ ಬೀಡಿಗೆ ಇಳಿದೋಗೋದು ರೈಟು. ಆಗೇನು ಮಾಡಿದೆ, ಇದರಲ್ಲೂ ಕಾಸು ಸಿಕ್ಕಲ್ವಲ್ಲ ಏನು ಮಾಡೋದು ಅಂದ್ಬಿಟ್ಟು ಏನು ಮಾಡಿದೆ, ನೀರವ್ರ ಎತ್ತಿ ಹಾಕೊಂಡು ಹೋಗಿ ನೆಮ್ಮದಾಗ ಜೀವ ಸಾಕೋ, ಇನ್ನೇನಾರಿಗೆ ಗೇಯ್ಬೇಕು ನಾವು, ಗೇದಿರೋದೆ ಸಾಕು ಅಂದ್ಬಿಟ್ಟು ಈಗ 4 ನೀರಾವರಿ ಎತ್ತಿ ಹಾಕ್ತೀವಿ. ನೀರಾವರಿ ಎತ್ತಿ ಯಾವಾಗ ಹಾಕೋದು ಅಂದರೆ ಶಿವರಾತ್ರಿ ಹಬ್ಬ ಆದ ಒಂದು 15 ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ಈಗ ಕುಳ ಆಗೋಯ್ತು, ಕೂಳ ಆದ್ಮೇಲೆ 8,000 ಮೆಣಸಿನಪೈ ರಾಕುನ ಅವತ್ತಿನಿಂದ ಇವತ್ತು ಗಂಟು ಹಿಡಿದು ಮಳ ಬಿಟ್ಟಿಲ್ಲ. ಅದು ಇದಂಗೆ ಇಲ್ಲ ಈ ವರ್ಷದ ಸರಿ ಈ ವರ್ಷ ಸ್ವಲ್ಪ ಎಣ್ಣೆ ಬೆಳೆಯದು ಮೆಣಸಿ ಅದಾಕ್ಬಿಟ್ಟು ಇನ್ನು ಉಗ ಶಿವರಾತ್ರಿ ಗಂಟು ಅದು ಬರ್ತದ. ಅದು ಬಂದ್ಮೇಲೆ ತಿರ್ಗಾ ಉಳಿಸ್ಬಿಟ್ಟು ಅತ್ತಿ ಹಾಕ ಅವು ಎಡೆ ಫಸ್ಲು ಈಗ ಕಂಟಿನ್ಯೂವಾಗಿ ಮಾಡ್ತಾ ಇರೋದು. ತೆಂಗಿನ ಮರಕ್ಕೆಲ್ಲ ಹೆಂಗೆ ನಿರ್ವಹಣೆ ಮಾಡ್ತೀರಿ? ತೆಂಗಿನ ಮರಕ್ಕೆ ವರ್ಷಕ್ಕೆ 2 ಮಕ್ರಿ ತೆಂಗಿನ ಗೊಬ್ಬರ, ಎರಡೆರಡು ಕವರು ಸಾರನುಪ್ಪು ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಸಾಕಿರೋದು. ಇನ್ನೇನು ಮಾರ್ಬಿಟ್ಟು ಕೂತ್ಕೋಬೋದಾಯ್ತು ಜಾಲೆಗಿ ನೆಮ್ಮದಿಯಾಗಿ ಗೊಬ್ಬರ ಬೇಕಲ್ಲ ಹೊಲಕ್ಕೆ ಹೊಲಕ್ಕಾಗೆ ನಾವು ಸಾಯ ಗಂಟು ಮಾಡ್ತೀವಿ ಅಂತ ಇವ ನಮ್ಮ ಗಂಡು ಮಾರ್ಬಿಡೋವಂತ ಸೊಸಿಗಳಿಗೆ ಹೊಲ್ಕ ಗೊಬ್ಬರ ಆಗಲಿ ಅಂದ್ಬಿಟ್ಟು ಸಾಕ್ತಾ ಇರೋದು. ನಮ್ಮವ್ ನಾಡ್ದನ ಇಲ್ಲತ್ತಿದ್ದಾನೆಲ್ಲ ಹೆಚ್ಚಿಗೆ ಹಾಲು ಬಂದ್ರೆ ಡೈರಿಗೆ ಹಾಕ್ತೀನಿ, ಇಲ್ದವ್ರು ಮನೆಗೆ ಮಡಗ್ತೀನಿ. ಎಷ್ಟು ಹಾಲು ಬರುತ್ತೆ ಹೆಚ್ಚಿಗೆ ಅಂದ್ರೆ? ಹೆಚ್ಚಿಗೆ ಅಂದ್ರೆ ಎಲ್ಲ ಇದು ಬಿಟ್ರೆ 5 liter ಮೇಲೆ ಬರ್ತೆ. ಯಾವ ಇದೆ ಬಿಡಿಸ್ಕೊಂಡ್ರೆ 1.5 liter 1 liter ಬರ್ತೆ. ಈಗ 1 liter ಮನೆಗೆ ಮಡಗ್ತಾನೆ ಎಲ್ಲ ತೇನ. ಇಬ್ರು ಹೆಣ್ಮಕ್ಳು ಮದ್ವೆ ಮಾಡಿದ್ರಿ, ಮದ್ವೆಗೂ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರ? ಆಗ ಬರೀ ಕಡಿಮೆ ದುಡ್ಡು, ಚಿನ್ನನು ಹೆಚ್ಚಿಗೆ ಕೊಡ್ನಿಲ್ಲ. ಅಳಿದೀರ್ಗ 30 gram ಚಿನ್ನ ಮದ್ವೆ, ಊರ್ಲೆ ಮದ್ವೆ ಹೆಣ್ಮಕ್ಳು ನೆಮ್ಮದಿಯಾಗಿದ್ದಾರೆ. ನೆಮ್ಮದಿಯಾಗವ್ರ ಹೆಣ್ಮಕ್ಳು. ಈಗ ನಿಮ್ಮ ದಿನಚರಿ ಹೆಂಗಿರುತ್ತೆ ರತ್ನಮ್ಮ? ಬೆಳಗ್ಗೆ ಹೇಳ್ತಿದ್ದಂಗೆ ನಿಮ್ಮ ಕೆಲಸಗಳು ಹೆಂಗೆ ಹೇಳಿ? ನಂದ ಎದ್ದುಗಳಲ್ಲಿ ಗೊದ್ದ ನೀನು ಕೊಟ್ಟಗ ಸಿನ್ ತಪ್ಪಲ ಹಾಲನ್ ತಪ್ಪಲ ತಕ ಓಡೋದು, ಬಾಗಲ್ ತೆಗಿಯೋದು, ಕರೀದವೆಲ್ಲನೂ ಈಚ್ ಕಟ್ಟಾಕೋದು, ಕರೆಯವ ಒಳಗೆ ಕಟ್ಟಾಕಡೋದು, ಹಸ ಕರ್ಕ ಬರೋದು, ಹಾಲು ಕೊಟ್ಬಿಡೋದು, ಆಮೇಲೆ ಟೀ ಮಡಗಿಸ್ಕೊಂಡು ಹೋಗೋದು, ಟೀ ತಕೋಗಿ ಇವ್ರಿಗೆ ಕೊಡೋದು, ಕೊಟ್ಬಿಟ್ಟು ಕಸನೂ ಇಡ್ಸಲ್ಲ. ಈಗ 1 ವಾರದಿಂದ ಕಸ ತುಂಬದ ಎತ್ಕೊಡಿ ಅಷ್ಟೇ ನಿಂತೀರಿ ಅನ್ನೋದು, ತಕೋಗಿ ಇಟ್ಬಿಡೋದು ಬರೋದು. ನನ್ನ ಮಗ ಟಿಲ್ಲರು ತಕೊಟ್ಟ ಮೇಲೆ ಅವ ಆರಂಭಕ್ಕೆ ಹೋಯ್ತಾನೆ, ಅವನಿಗೂ ಸಾಕಾಯ್ತ ಬೇಡ ಬಿಡು, ಅವನು ಬೇಡ ಮನ್ಗಿರಲ್ಲ ಅನ್ಬಿಟ್ಟು ಹೊಂಟೈತಾ ಇರೋದು. ನೀವೇ ಹೋಗ್ಬಿಡ್ತೀರ? ನಾನೇ ಹೋಗಿ ಕಸ ಇಡೋದು. ಇದು ಬೆಳೆಯೋದಾಯ್ತು, ಆಮೇಲೆ ಊಟಕ್ಕೆ ಭತ್ತ ಬೆಳೀತಾ ಇದ್ದೀರಿ, ಯಾವ್ದು ಹಾಕ್ತೀರಿ ಭತ್ತ ತಳಿ? ಭತ್ತ 64 ಹಾಕ್ತೀನೋ. ಈ ವರ್ಷ ಸಣ್ಣ ಭತ್ತ ಹಾಕ್ಸಳ ನನ್ನ ಮೊಮ್ಮಗ, ಅದೇ ಜಾಸ್ತಿ ಕಡಮ ಉಣ್ಣದು ಅನ್ಬಿಟ್ಟು ಅದು ಉಂಡ್ರೆ ನನ್ಗೆ ಒಟ್ಟಸ್ಕತ್ತ ಬೇಡ ಅಂತ. ನಾನು ಯಾರು ಮೊಮ್ಮಗ ಹೇಳ್ತಾನ ಹಂಗೆ? ಮೊಮ್ಮಗ ಸೊಸ ಸೊಸೆ. ಹಾ ಸರಿ ಸರಿ ಸಸಿ. ಅದಕ್ಕೆ ಈ ತಳಿ ಬದಲಾವಣೆ ಮಾಡಿದಿರಿ, ಸಣ್ಣ ಭತ್ತ ಹಾಕಿ. ಒಟ್ಟಿನಲ್ಲಿ ಊಟಕ್ಕೆ ಬೇಕಾಗಿರೋದು ನೀವು ಬೆಳ್ಕೋತೀರಿ. ಊಟಕ್ಕೆ ಅಂತ ಅಂದ್ರಿ, ಇಲ್ಲಿ ಮನೆಗೆ ಬೇಕಾಗಿರೋ ಹಾಲು ಮೊಸರು ಎಲ್ಲ ಸಿಗುತ್ತೆ. ಹಾಲು ಮೊಸರು, ತೆಂಗಿನ ಮರಕ್ಕೆ ಗೊಬ್ಬರ ಆಯ್ತು. ಆಮೇಲೆ ವಾರಕ್ಕೊಂದು ನೀರು ಕೊಡ್ತೀನಿ ತೆಂಗಿನ ಸೊಸಿಗೆ. ಇವ್ರ ನೆಂಬಲ ನಾನು, ಇವ್ರುಗಳು ಯಾರನ್ನ ಸೊಸಿಗಳೆಲ್ಲನೂ ಹಾಳು ಮಾಡ್ಬಿಡ್ತಾರೆ ದನ ಕಟಾಕಿ. ಅವಾಗ ಕಣ್ಣಲ್ಲಿ ಕಣ್ಣಿಟ್ಗೆ ಸಾಕಿನಿ. ಎಷ್ಟು ಕಾಯಿ ಬಿಡುತ್ತೆ ಪ್ರತಿ ಮರ ಲೆಕ್ಕ ಹಾಕಿದವ ನಾವು? 150 ಮರ ಇದೆ ಅಂತೀಯಲ್ಲ ಅಮ್ಮ. ಕಾಯಿ ಊಡ್ಕೋಬತ್ತೀನಿಲ್ಲ ನಾನೇ. ಆಗ್ಲಿ, ಎಷ್ಟು ಇರ್ಬೋದು ಒಂದು ಅಂದಾಜು? ಒಂದ್ಸತಿ ಕಿತ್ತರೆ ಕಿಳವಳು ನಾನೇ, ನಮ್ಮ ಗಂಡು ನಾನು ಕಿತ್ಕೊಡ್ರೆ ನಮ್ಮ ಗಂಡು ಲೆಕ್ಕ ಇಡಲ್ವಾ? ಕೇಳುವಾಗ ಲೆಕ್ಕ ಹಾಕಲ್ಲ, ಗಾಡಿಗೆ ತುಂಬ್ಕೊಬರೋದು, ತಂದು ದನ್ನ ಟೀ ಮಾಡಿ ಮೇಲೆ ಅಲ್ಲಿಗೆ ಕಿತ್ತಿಟ್ಬಿಟ್ಟು ಹೋಗೋದು. ಇವ್ರಿಗೆ ಎಡ್ಕೊಡೋದು 100 rupees ತಗೋ, ಇವ್ರು ಸಂತ ಮಳಲ್ಲಿ ಮಾರೋದು. ಅದೊಂದು ಇದು ಅದೊಂದು ಮುತ್ರಜಿ ಇವ್ರದು. ಹೌದಾ? ಸಂತ ಮಳಲ್ಲಿ ನಾವು ಸ್ವಂತ ಮಾರ್ತೀರಾ? ಮಾರೋದು ಎಲ್ಲಿ? ಮೈಸೂರಲ್ಲಿ ಗನ್ನೌಸತ್ರ ಮಾರ್ತೀರಿ? ಹೆಂಗ್ ಮಾರ್ತೀರಿ, ಹೆಂಗ್ ಕಾಯಿಗೆ ರೇಟು? ಒಂದು ಕರೆ ಮೊದಲಿಗೆಲ್ಲ 40 rupees ಇತ್ತು ಸಕ್ಕೇಜಿ, 30 rupees ನಂಗೆ ಮಾರ್ತೀನಿ. ಈಗ 18-17 ಹೆಂಗ್ ಮಾರ್ತ ಒಟ್ಟಲ್ಲಿ ಕಾಯಿ ಮಾರೋದು ನಿಮ್ ಜವಾಬ್ದಾರಿ. ಕಾಯಿ ಬೀಳ್ತದ ಸರ್ ವರ್ಷಕ್ಕೆ? ಒಂದು ಫಸಲ್ಗೆ 8,000 ಕಾಯಿ ಬರುತ್ತೆ ಒಂದು ಫಸಲ್ಗೆ. ಈಗ ರತ್ನಮ್ಮ ಕೆಲಸ ಎಲ್ಲ ಕಲಿತ್ರಿ, ಯಾವ ಬಿತ್ತನೆ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ನೀವೇ ಹೇಳ್ದಂಗೆ ಬೇರೆಯವ್ರು ಬಿಟ್ಟರೆ ಎಲ್ಲಿ ಕೆಡಿಸ್ಬಿಡ್ತಾರೋ ಅಂತ ಎಲ್ಲ ನೀವೇ ಮಾಡ್ತಾ ಬಂದ್ರಿ. ಈ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಒಂದು ಅನುಭವ ನೀವು ಪಡ್ಕೊಂಡಿದ್ದೀರಾ ಹೇಳಿ? ಏನ್ ಮಾರಾಟನ? ಯಾವುದೇ ಆಗಲಿ, ನೀವು ಬೆಳೆದಂತ ತೆಂಗ್ ಆಗ್ಬೋದು ಅಥವಾ ಅವರೆ ಹತ್ತಿ ಆಗ್ಬೋದು. ಅವರ ಕಾಯಿ ಬಂದಾಗಲೂ ಇವರೇ ಕೂತ್ಕೊಡೋದು, ಲಾಸ್ಟ್ ಗಾಡಿಗೆ ಹಾಕೋದು ಹೋಗೋದು 5-6 ಗಾಡಿಗೆ. ಒಟ್ಟಿನಲ್ಲಿ ಲೆಕ್ಕ ಕೊಡ್ಬೇಕು, ನೀವೇನು ಹೇಳಲ್ವಾ ಇಷ್ಟಕ್ಕೆ ನೀವು ಮಾರ್ಬೇಕು, ಇದಕ್ಕಿಂತ ಕಡಿಮೆ ಆದ್ರೆ ಕೊಡಬೇಡಿ ಅಂತ ಹೇಳಲ್ಲ. ಸುಟ್ಟಾಕ್ಬಿಟ್ಟು ಬನ್ನಿ ಬಿಡಿ, ಹೋಗಿ ಕಾಯ್ಕೋಬೇಡಿ, ಒಂದು 5 rupees ಹೋದ್ರೈತೆ ಅನ್ನೋದೇ. ಬೇಗ ಬಂದ್ಬಿಡಿ ಅಷ್ಟೇ, ಜಲ್ದಿ ಜಲ್ದಿ ಬಂದ್ಬಿಡಿ ಅಷ್ಟೇ. ಲಾಭ ಆಗ್ಲಿ ನಷ್ಟ ಆಗ್ಲಿ ಒಟ್ಟಿನಲ್ಲಿ ನಿರ್ಧಾರ ತಕೊಬಿಟ್ಟೆ ಕೈಸೋದು, ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನು ಆಸೆ ಇಲ್ಲ. ಹೋಗ್ಲಿ, ಚೆನ್ನಾಗಿ ವ್ಯಾಪಾರ ಮಾಡ್ತಾರ? ಅದೇ ಏನ್ ಮಾಡ್ತಾರ, ಧರ್ಮ ಕೊಟ್ರು ಇವರು. ಹೌದಾ? ಬೇಕಾದ್ರೆ ನೀವು ದಾನ ಮಾಡ್ಬಿಟ್ಟು ಬಂದ್ರು ಬಂದ್ರು. ಹೌದಾ? ಚಂದ್ರಶೇಖರ ಮೂರ್ತಿ ಅವರೇ, ನೀವು ತಗೋ. ಏನ್ ಹಿಂಗ್ ಹೇಳ್ತಾ ಇದಾರಲ್ಲ ರತ್ನಮ್ಮ, ಈಗ ಪಕ್ಕದಲ್ಲಿ 350 ಕೊಟ್ಟಿರ್ತಾರ ಅನ್ನಿ, ಹಣ 5 ರೂಪಾಯಿ ಬಿಡೋಣ ಅಂದ್ರೆ ಬಿಡ್ಲೇಬೇಕು. ಆತರ ಧರ್ಮ ಅಷ್ಟೇ, ತುಂಬಾ ಏನ್ ಧರ್ಮ ಮಾಡಕ್ ಹೋಗಲ್ಲ, ಸುಮ್ಮನೆ ಯಾರಿಗೂ ಕೊಡಕ್ ಹೋಗಲ್ಲ. ಒಟ್ಟಿನಲ್ಲಿ ಈಗ 20 ರೂಪಾಯಿ ಕಮ್ಮಿ ಹಾಕಿ ನಮ್ಗ. ಈ ಮುದ್ಕಂಬ್ದಿರ್ ಜಾಸ್ತಿ ಬರ್ತಾರ ನನ್ ಕಂಡ ಹೇಳ್ತೀನಿ, ವಯಸ್ಸಾದವ್ರು ಅಪ್ಪ ಕೊಡಪ್ಪ ಅಂತ ಹೇಳಿ ಆಯ್ತು ಹೋಗಿ ತಗೊಂಡೋಗಿ, 20 ರೂಪಾಯಿ ಕಮ್ಮಿ ಆಗ್ಯಾವ. ಅಲ್ಲಮ್ಮ ಒಟ್ಟಿನಲ್ಲಿ ಲಾಭದಲ್ಲಿ ಇದ್ದೀರಾ ಅಲ್ವಾ? ಲಾಭದಲ್ಲಿ ಲಾಭದಲ್ಲಿ ಇದ್ದೀರಾ ಅಲ್ವಾ? ಒಟ್ಟಿನಲ್ಲಿ ತೊಂದ್ರೆ ಏನಿಲ್ಲ, ನಾವು ದುಡಿದ್ಮೇಲೆ ನಮ್ಗೇನು ಇದಿಲ್ಲ, ಕಷ್ಟ ಇಲ್ಲ. ಅಡಿಕೆ ಮರಗಳು ಹಾಕಿದಿರಂತಲ್ಲ, ಅಡಿಕೆ ಮರ ತೆಂಗಿನ ಗಿಡ ಅಡಿಕೆ ಹಾಕ್ಬಿಟ್ಟಿನಿ, ಎಷ್ಟು ಮರ ಒಂದ 100 ಗಿಡ ಹಾಕಿನಿ. ಆಮೇಲೆ ಕೃಷಿ ಇಲಾಖೆಯವರು ನನ್ಗೆ 50 ಗಿಡ ಕೊಟ್ಟಿರು, ಅವರು ಫೋಟೋ ಹೊಡ್ಕೋದ್ರು, ಸಪೋಟೋ ಕೊಟ್ಟಾರ 50 ಗಿಡ ಕೃಷಿ ಇಲಾಖೆಯವರು, ಅವರು ಹೊಲಕ್ಕೆ ಬಂದ್ ಮಾಜೂರ್ ಮಾಡ್ಕ ಫೋಟೋ ಹೊಡ್ಕೋರು. ಅದನ್ನ ಹೆಂಗ ಹಾಕ್ಸಿದೀರಾ? ತೆಂಗಿನ ಮರ ತೆಂಗಿನ ತೋಟದಲ್ಲೇನಾ? ತೆಂಗಿನ ತೋಟದಲ್ಲಿ, ಇದು ತೆಂಗಿನ ಸಸಿ ಮಧ್ಯದಲ್ಲಿ ಒಂದೊಂದು ಲೇಸ್ಟ್ ಆಗ ಜಾಗದಲ್ಲಿ ಹಾಕಿ ಎಷ್ಟು ವರ್ಷ ಆಯ್ತದು? ಅದು ಒಂದ್ 6-7 ವರ್ಷ ಆಗದ. ಕಾಯಿ ಬಿಡ್ತಾವ, ಕಾಯಿ ಬಿಡ್ತಾ ಇದೆ. ಅದನ್ನು ಯಥಾ ಪ್ರಕಾರ ಅದೇನ ಬೇಕಾದ್ರೆ ಯಾರ್ಯಾರ ಕಿತ್ಕೊ ತಿನ್ಲಿ ಬಿಡು, ನೀ ಕಟ್ ಮಾಡ್ಬೇಡ ಅಂತಾರೆ. ಹೌದಾ? ಈ ತರ ಆದ್ರೆ ಕಷ್ಟ. ಸೀಬೆ ಹಣ್ಣೆ ಆಗ್ಲಿ ಇನ್ನೊಂದೇ ಆಗ್ಲಿ ಅಸ್ಲನು ಅಸ್ಲ ಮರ ಏಕ ಹಾಕ್ಬಿಟ್ಟಿನಿ, ಒಂದ ಸುಮಾರಾಗಿ ಒಂದ 15-20 ಅವ. ಮೈಸೂರಲ್ಲಿ ಹಣ್ಣು ತಗೊಂಡ್ರೆ 10 ಚಂದ ಅಂತ ತಗೋಗಿ ಸೋಸಿ ಹೇಳಿಸ್ಬಿಟ್ಟು ಹಾಕೋದು, ಎಲ್ಲೆಲ್ಲಿ ಹೋಯ್ತಿನಿ ದೇವ್ರಿಗೆ ಅಲ್ಲೆಲ್ಲ ತಂದ ಹಾಕಿನಿ. ಎಷ್ಟು ಸಸಿ ಇದೆ ಅದ್ರದ್ದು ಮತ್ತೆ? ಅದು ಒಂದು 15 ಸಸಿ ಅವ. ಹೌದಾ? ಅವು ಈ ಸೈಜ್ ಅವ, ಫಲ ಬಿಡ್ತಾವ, ಬೇರೆ ಬೇರೆ ಜಾತಿ ಫಲ ಬಿಡ್ತಾವ. ಅದನ್ನು ಏನು ಮಾರೋಂಗಿಲ್ಲ ಹಾಗಾರೆ? ಅದು ಇವರು ಕೊಡೋರು ಕೊಟ್ಬಿಡು ಅಂತಾರೆ, ಅಯ್ಯೋ ಕೊನಿ ತಕೋಗಿ ಕಾಸಾಗ್ಲಿ ಅನ್ಬಿಟ್ಟು ಕೊಟ್ಟು ಈ ಸತಿ ಒಂದು 1.5 ಸಾವಿರ 2 ಸಾವಿರ ರೂಪಾಯಿ ಮಾರಿದ್ರೇನ ಅಸ್ಲೇಣ. ಈಗ ಚಂದ್ರಶೇಖರ್ ಮೂರ್ತಿ ಅವ್ನ ಬಿಟ್ಬಿಡಿ, ಈಗ ಕೃಷಿ ನೀವು ಶುರು ಮಾಡಿದ್ರಿ, ಏನೂ ಇರಲಿಲ್ಲ, ಒಟ್ಟಿನಲ್ಲಿ ಕೃಷಿನೇ ನಿಮ್ಮ ಕೈ ಹಿಡೀತು, ಏನೆಲ್ಲ ನಿಮಗೆ ಪಡ್ಕೊಳಕ್ ಸಾಧ್ಯ ಆಗಿದೆ ಕೃಷಿಯಿಂದ? ನಿಮ್ಗೆ ಏನೇನು ಸಿಕ್ಕಿದೆ ಇದುವರೆಗೆ ಅದು ಹೇಳಿ. 2 ಹೆಣ್ಮಕ್ಳು ಮದುವೆ ಆಯ್ತು, ಅದಲ್ಲದೆ ಒಂದು ಟಿಲ್ಲರು, ಅದೇನು ಸಾಲನೋ ಅಥವಾ? ಟಿಲ್ಲರು ಸಾಲ. ಸಾಲ ತೀರ್ಸಾ? ಇನ್ನೂ ಸಿದೆ. ಒಟ್ಟಿನಲ್ಲಿ ನಿಮ್ಮ ಮಗ ಅದನ್ನು ಓಡಿಸ್ತಾರೆ? ನನ್ನ ಮಗ ಅಂದ್ರೆ ನನ್ನ ಮಾತು ಮೀರಿ ಏನು ಮಾಡಲ್ಲ, 5 ರೂಪಾಯಿನೂ ಮಡಿ ಕಡಲ ಕೊಡ್ತಾನೆ. ಈಗ ರತ್ನಮ್ಮ, ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಾ ಇರ್ತಾರೆ, ಎಷ್ಟೋ ಕುಟುಂಬಗಳಲ್ಲಿ ಏನಾಗುತ್ತೆ, ಮಹಿಳೆಯರು ಕೃಷಿ ಕೆಲಸ ಮಾಡಲ್ಲ ಅಂತಲ್ಲ, ಆದರೂ ಎಲ್ಲಾನು ನಿಮ್ಮ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಅದಕ್ಕಿಂತ ಹೆಚ್ಚಾಗಿ ಧೈರ್ಯ ತುಂಬಬೇಕು. ಸ್ವಲ್ಪ ಪರಿಸ್ಥಿತಿ, ಕುಟುಂಬದ ಪರಿಸ್ಥಿತಿ ಹೆಚ್ಚು ಕಡಿಮೆ ಆದಾಗ್ಲೂ ಇರಲಿ, ನಾವು ಮಾಡ್ಕೊಂಡು ಹೋಗೋಣ, ಮುಂದುವರ್ಸ್ಕೊಂಡು ಹೋಗೋಣ, ಕೃಷಿ ಯಾವತ್ತಿದ್ರೂ ನಮ್ಮ ಕೈ ಹಿಡಿಯುತ್ತೆ. ಮಾಡಬೇಕು ಧೈರ್ಯವಾಗಿ. ಈ ವರ್ಷ ಫಸ್ಟ್ ಹೋದ್ರೆ ಎದುರ್ಕ ಕೂತ್ಕೊಂಡ್ರೆ ಬರೋ ವರ್ಷಕ್ಕೆ ಮೂಲಲ್ಲಿ ಕುಣಿಸ್ತದೆ. ಮಾಡಬೇಕು ಉಡಿಸಿ. ಈಗ ನಿಮ್ಮ ಮನೇಲಿ ಯಾರ್ದು ಫೈನಲ್ ಇಂತ ಬೆಳೆ ಹಾಕ್ಬೇಕು ಅಂದ್ರೆ ನೀವ್ ಹೇಳದ? ನೀವ್ ಹೇಳದ್ ಮೂರ್ತಿಯವರು ಅದನ್ನ ಫಸಲ್ ಆಗೋ ತನಕ ಆದಿದ್ದು ಅದನ್ನ ಮಾರೋ ಕೆಲಸ ಅವ್ರದ್ದು ಅಷ್ಟೇ. ಬಿತ್ತನೆ ಬೀಜ ತಂದ್ಕೊಡೋದು ಅಷ್ಟೇ ಅವರು. ಬಿತ್ತನೆ ಬೀಜ ತಂದ್ಕೊಡೋದು, ಬೆಳೆದಿದ್ದನ್ ತಗೊಂಡೋಗ್ ಮಾರೋದು. ಅವೆರಡು ಕೆಲಸ ಬಿಟ್ರಿ ಏನು ಇರೋದು? ಅವೆರಡು ಕೆಲಸ ನೀವೇ ಹೇಳಿದ್ರಲ್ಲ, ಆ ತರ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ದಾನ ಧರ್ಮ ಮಾಡಿಕೊಂಡು. ಬಾಗ್ಲಲ್ಲಿ ನಿಂತಿರ್ಲಿ, ಕೊಡೋ 5 ರೂಪಾಯಿ ಅಂತಾರ ಆಗ್ಲಿ. ಹೌದಾ? ಅಂತೇವ್ರವ್ರು. ಬಿಡಿ, ಕೊಡೋ ಅಂತ ಒಂದು ಶಕ್ತಿನ ದೇವ್ರು ಕೊಟ್ಟಿದ್ದಾನೆ ಅಲ್ವಾ? ಇವ್ರ ತಾತನು ಜ್ವರ ಬಾಳ್ದವ್ರೆ, ಇಡೀ ದಂಡ ಸುತ್ತ ಹಳ್ಳಿಗೆಲ್ಲ ಊಟ ಹಾಕೊಂಡು ಪುರ್ಸೋಪ ಅಂತ ದೊಡ್ಡ ಕಟ್ಟರ್ ಪುರ್ಸೋಪ ಅಂತ. ಸಾಡು ಮಕ್ಕಳಿ ತೋಡ್ ಮಾಡ್ಬಿಟ್ಟು ಇಕ್ತಿದ್ದು, 3 ಮುದ್ದ 4 ಮುದ್ದ ಉಣ್ಣವನ ಹೊಲ್ಕ ಏರ್ಕಡಿಸ್ತಿದ್ದು. 3 ಮುದ್ದ ಉಂಡೇದವ ಹೋಯ್ತಾ ಇರೋ ಆಚೆಗ ಅಂತೀರು, 2 ಮುದ್ದ ಉಂಡವನ ಇವ್ರ ದೊಡ್ಡ ತಾತ. ಆತರ ಸೆಲೆಕ್ಷನ್. ಈಗ ಆಳುಗಳು ನಿಮ್ಮ ಭೂಮಿನಲ್ಲಿ ಆಗ ಯಾರು ಬರೋದೇ ಇಲ್ವಾ? ಹೆಂಗೆ ಆಳು ಅಂದ್ರೆ ನಾನು ಯಾವಾಗ ಕರ್ಕತ್ತೀನಿ ಅಂದ್ರೆ, ಜಾಸ್ತಿ ಸೆತ್ತ ಬಂದಾಗ ಒಂದ್ 5 ಆಳು ಕರ್ಕೊಂಡು 7 ದಿನ ಕಿಳಿಸ್ಬಿಡ್ತೀನಿ. ಇನ್ ಗೊಬ್ಬರ ಕಟ್ಟಕ್ಕೂ ಕರೆಯಲ್ಲ, ಯಾತಕ್ಕೂ ಕರೆಯಲ್ಲ, ನಾನೇ ಕಟ್ಟದು. 7 ದಿನ ಆಗ್ಲಿ ಕಟ್ಕತ್ತೀನಿ. ಈ ಭತ್ತ ಹೆಂಗೆ ಸಸಿ ಮಡಿ ಎಲ್ಲ ಮಾಡ್ಕೋತೀರಾ ಹೆಂಗೆ? ಭತ್ತ ಪಟ್ಲು ಈಗ ಬರ್ಪಟ್ಲು ಅದ ಉಳಿಸ್ಬಿಟ್ಟು ಕಡ ಸಿಗಿಸ್ಬಿಟ್ಟು ರಿಪ್ಪಿಸ್ ಪಟ್ಟಿಲಿ ಒಂದ್ ಮಟ್ಟಕ್ಕೆ ಮಾಡ್ಬಿಟ್ಟು ಭತ್ತ ಚೆಲ್ ಕೊಟ್ಬಿಟ್ರೆ ನನ್ ಮಗ ಮೇಲ್ಮಣ್ಣ ಇಡ್ತಾನೆ, ಇವರು ಅವನು ನಾನೇ ಚೆಲ್ಲದು. ಎಷ್ಟು ಬರುತ್ತೆ ಒಂದು ಎಕರೆಗೆ ಭತ್ತ? 30 ಮೂಟೆ ಬೆಳೆ. 30 ಮೂಟೆ ಸಾಕು ಅಂತಾರ ಮೂರ್ತಿಯವರು? ಇನ್ನು ಜಾಸ್ತಿ ಆಗ್ಬೇಕಾಯ್ತು ಅಂತಾರ? ಅಯ್ಯೋ ಇವ್ರಿಗೆ ದುರಾಸ ಅದ ಗೇಲ. ಮೂರ್ತಿಯವರು ಒಟ್ಟೋರ್ಕತ್ತಾರ, ಬೇರೆಯವ್ರದೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು, ನಮ್ದೇನೋ ಹಸಿ ಕಡಿಮೆ ಆಯ್ತನೋ ಅಂತ. ಈಗ ನೀರಿಗೆ ಏನೋ ತೊಂದರೆ ಇಲ್ಲ ಅಲ್ವಾ? ಕಾವಲಿ ನೀರು ಬಿಟ್ಟು ವರ್ಣ ನೀರು ಬಿಟ್ಟರು ಭತ್ತ ಬರ್ದಿರಲಿಲ್ಲ. ಈಗ 2ನೇ ವರ್ಷದಲ್ಲಿ ಬೆಳೆದಿದ್ವ, 3ನೇ ವರ್ಷದಲ್ಲಿ ವಡ ಕಿಳ್ತು ಕಾವಲಿ ಕಟ್ಬಿಟ್ರು. ಹಾಗೇನು ಕುಯ್ಕೊಂಡಿದ್ರೆ ಹುಲ್ಲಾಗದು, ನಮ್ಮ ಗಂಡ ಏನು ಮಾಡ್ತಾವೆ ಬಿಟ್ಬಿಡವ ಅಲ್ಲೇ ಬಿಟ್ಬಿಡೋ ಅಂತ ಧನಿಯ ಅಂತೂ ಬಿಟ್ಬಿಟ್ನ ಅಲ್ಲೇ ಬಿಟ್ಟು ಮೇಯಿಸ್ಬಿಟ್ನ ಗದ್ದೆ ಗದ್ದೆನೇ ಮೇಯಿಸ್ಬಿಟ್ರಿ? ಮೇಯಿಸ್ಬಿಟ್ಟು ಇಷ್ಟಿತ್ತು, ಕುಯ್ಯ ಕೆಟಗಿಸ್ತಿತ್ತಿಲ್ಲ. ವಡ ಕಿಳ್ತು ನೀರು ಕಟ್ಬಿಟ್ರು, ನೀರು ಇತ್ತಿಲ್ಲ ಕಟ್ಟಲಿ. ಹಂಗ. ಈಗ ಇಲ್ಲ ಅಂದ್ರೆ ಏನಾರ ಮೇವು ಬೆಳೆ ಬೆಳಿತೀರಾ ನಿಮ್ಮ ಹಸುಗಳಿಗೆ? ಏನ್ ಬೆಳಿತೀರಾ, ಎಷ್ಟು ಬೆಳಿತೀರಾ? ಒಂದ್ 10 ಕುಂಟಕ ಕಣಿವೆ ಇದೆ ಫಾರ್ಮುಲಾ. ಹ್ಮ್, ಫಾರ್ಮುಲಾ ಹಾಕಿದಿರಿ, ಸಾಕಾಗುತ್ತೆ ಅದು. ಈ ಮಳೆಗಾಲಕ್ಕೆ ಇಲ್ಲ, ಮಳೆಗಾಲಕ್ಕ ಕುಯ್ಕ ಬಂದು ರಾತ್ರಿ ಹತ್ರ ಹೊತ್ತು ಇಟ್ಕೊಡೋದು. ಹ್ಮ್, ಬ್ಯಾಸ್ಕ ಹೊತ್ಕ ಹಾಕೋದು ಯಾವಾಗ್ಲೂ. ಈ ಹತ್ತಿ ಹೇಳಿದ್ರಲ್ಲ 3 ಎಕರೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅದು ಯಾವ್ದು ಯಾವ ತಳಿ ಹಾಕ್ತಿರಿ, ಅವುಗಳದೆಲ್ಲ ಹೆಂಗೆ ನಿರ್ವಹಣೆ? ಅದು ಇದು ನೀರಾವರಿ ಐತಿ. ಅದಕ್ಕೆ ಅದಕ್ಕೆ ವಾರಕ್ಕೊಂದು ನೀರು ಹಾಕ್ಬಿಡೋದು. ಬೀಜ ಹಾಕೋದು, ನಾಟಿ ಮಾಡೋದು, ಕಡ ಸಿಕ್ಕ ಮಡಿ ಕಡದು, ಬೀಜ ಹಾಕಕ್ಕೂ ಆಳು ಕರಿ ಎಲ್ಲ ನಾವೇ ಕಡದು. ಅದ ನೀ ಕಡ ಬಿಡ್ತಾರಲ್ಲ, ಅದಕ್ಕೆ ನೀರು ಹಾಯಿಸ್ಬಿಟ್ಟು ಹುಟ್ಟಿದ ಮೇಲೆ ಒಂದ್ 15 ಸಬ್ ಬಿಟ್ಕೊಂಡು ಅದಕ್ಕೆ 20-20 ಪಟಾಸು ಎಲ್ಲಾನು ಹಾಕ ಕಟ್ಟೋದು. ಆಮೇಲೆ ಒಂದು ವಾರಕ್ಕೊಂದು ನೀರು ಕೊಡ್ತಾ ಬರೋದು. ಕಾಯಿ ಚಿಟ್ಟ ಬಂದಾಗ ಏನಾರ ಅಷ್ಟನ್ನ ಬಂದ್ರೆ ಹೋಗಿ ಔಷಧಿ ಎತ್ಕೊಂಬಿಡಿ ಅನ್ನೋದು. ಅತ್ತಂದು ಹೊಡೆದಾಗ ಸತಿ ಉಳ್ಕತ್ತೆ. ಎಷ್ಟು ಬರುತ್ತೆ ಇಳುವರಿ ಅದರಲ್ಲಿ? ನಾವು ಈ ಸತಿ 4 ಕುಂಟಲ್ ಆಯ್ತು ಅಷ್ಟೇ, ಹೋದ ವರ್ಷ 5 ಕುಂಟಲ್ ಆಗಿತ್ತು. ಈ ಸತಿ ಮಳೆ ಹಿಡಿದ್ಬಿಟ್ಟು ಚಿಟ್ಟ ಎಲ್ಲ ಉದುರೋಯ್ತು. ಹೋದ ವರ್ಷ 5 ಕುಂಟಲ್ ಆಗಿತ್ತು, 8 ಕುಂಟಲ್ ಆಗಿತ್ತು. ಅದು ತೆಂಗಿನ ಮರದ ಅಡಿಲಿ ನೆಳ್ಳಲ್ವಾ, ಹೆಚ್ಚು ಫಲ ಕೂತ್ಕಡಲ್ಲ. ಓ, ತೆಂಗಿನ ಮರದ ಅಡಿನಲ್ಲಿ ಸ್ವಲ್ಪ ಇದೆ. ನಾವು ತೆಂಗಿನ ಅಡಿಲಿ ಬೆಳೆದು ಇಷ್ಟು ಮಳೆ ಹಸ್ರ ಇದ್ದದು. ಈ ವರ್ಷ 3 ಪ್ಯಾಕೆಟ್ ಹಾಕಿದ್ನ 2 ಎಕರೆಗೆ, ಅದು ಬರೀ 2 ಮೂಟ ಹತ್ತಿ ಸಿಕ್ತು. ಮಳೆ ಹಿಡಿದು ಬಿಡ್ತಲ್ಲ, ಹಾಕಿದಾಗ ಮಳಿಲ ಪೈರ್ನಲ್ಲಿ. ಈಗ ಮಳೆ ಹಿಡಿತು, ಸೆತ್ ಬೆಳಕ ಕೂತಿತ್ತು. ಅದಕ್ಕೆ ರೋಟ್ರಿ ತಕೋ ಒಡಿಸ್ಬಿಟ್ಟು ಹೋಗಿ ಅಂದಿ ಇವರು, ಬೇಡ ಸಿಕ್ತಾಡ್ ಸಿಕ್ಲಿ ಅಂದ್ಬಿಟ್ಟು ಎತ್ಕೊಬಂದ್ರು 2 ಮೂಟ ಸಿಕ್ತು ಅಷ್ಟೇ. 10,000 ರೂಪಾಯಿ ಖರ್ಚು ಮಾಡಿದ್ನ ಅದಕ್ಕೆ 2.5 ಎಕರೆಗೆ ಹೋಯ್ತು ಅದು. ಈ ಒಟ್ಟಿನಲ್ಲಿ ಲೆಕ್ಕ ಅಂತೂ ಇಡ್ತೀರಾ ನೀವು ಅಲ್ವಾ? ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಿದ್ವಿ, ಬೀಜಕ್ಕೆ ಎಷ್ಟು, ಗೊಬ್ಬರಕ್ಕೆ ಎಷ್ಟು, ಇಟ್ಕೋ ಕೊನಲ್ಲ ಅಂತೀವಿ. ಅಯ್ಯೋ ಏನಪ್ಪ ಇಟ್ಟನೇ ಇಲ್ಲ ಅಂತೀವಿ. ರತ್ನಮ್ಮ ಒಟ್ಟಿನಲ್ಲಿ ಖುಷಿಯಾಗಿದೆಯಾ? ಯಾವಾಗ್ಲೂ ಹಿಂಗೆ ಇರೋದು ನಾನು, ಒಟ್ಟಿಗೆಲ್ದಾಗ್ಲೂ ಹಿಂಗೆ ಇದ್ದದು. ಹಾಡು ಏನಾರು ಹೇಳ್ತೀರಾ? ಹಾಡು ಹೇಳಲ್ಲ. ಹೆಣ್ಮಕ್ಳೆಲ್ಲ ಏನಂತಾರೆ, ನಮ್ಮ ಅವನೇ ಸರಿ ಅಂತಾರ? ಯಾವ್ರು ಏನಂದರು, ಎಲ್ಲ ಕೂತಾರಲ್ಲ ಹಂಗೆ ಅಟ್ಲಿರವ ಆಡ್ಕೋತಾರ ಜನ, ನಂಟರುಗಳೆಲ್ಲ ಆಡ್ಕೋತಾರ, ನಮ್ಮ ಅತ್ತರೆಲ್ಲ ಆಡ್ಕೋತಾರ, ಇರವ ಎಷ್ಟೊತ್ತಲ್ಲೂ ಗೇಯ್ತಾಳ ಗೇಯ್ತಾಳ ಅಂತಾರೆ. ಅಟ್ಲಿರು ನಾಚುತ್ತ ಅಂದ್ರೆ ನಿಮ್ಮ ಗಂಡಿರು ಕೊಟ್ಟಾರ, ನಿಮ್ಮ ಅತ್ತ ಮಾವ ಕೊಟ್ಟಾರ, ಹೋಗು ನಿಮ್ಗೆ ಬೇಕಾಗಿರೋದೇನ ತವರು, ನನ್ನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಾ ಹಿಂಗೆ ಇರೋದು ಅನ್ನೋದು ನಾನು. ತವರು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ, ನಾ ಹಿಂಗೆ ಇರೋದು. ನೀವು ಯಾರು ಕಟ್ಟಾಳ್ಬೇಡಿ ನನ್ನ, ನಿಮ್ಮ ಅಪ್ಪನಿಗೂ ಸರಿಲ್ಲ, ಯಾರು ಬಂದಿದ್ರು ಅದ ಬಳಗ ಬೇಕಾದಂಗೆ ಯಾರು ಕೊಟ್ಟರು ಅನ್ಬಿಟ್ಟು ಕೈಸೋದು. ಈಗ ಮಗನ ಎಷ್ಟು ಓದಿಸಿದ್ರಿ? ಇಲ್ಲ ಓದಿಸ್ನಿಲ್ಲ, ಇವ್ರು ಓದಿಸಿ ಏರಿಡಿದೆ. ಇವ್ರಂಗೆ ಆಗ್ಬಿಡ್ತಾನೆ ಅಂತ ಹಂಗಾಗಿ ಏರೇ ಹಿಡಿಸ್ಬಿಟ್ರಿ ಮೊದ್ಲೇನೆ ಅಲ್ವಾ, ಸ್ಲೇಟ್ ಹಿಡಿಯೋದು ಬೇಡ ಅಂತ. ಒಟ್ಟಲ್ಲಿ ಎಲ್ಲ ಬೈತಾನೆ, ಎಲ್ಲ ಕೆಲಸಗಳು ಕಲ್ತಿದಾರ ಮಗ, ಎಲ್ಲನೂ ಕಲ್ತಾನೆ. ಈಗ ರತ್ನಮ್ಮ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಿರ್ತಾರೆ ರೇಡಿಯೋದಲ್ಲಿ, ಗಂಡಸರು ಕೇಳ್ತಿರ್ತಾರೆ, ನಿಮ್ಮಂಗೆ ಮಹಿಳೆಯರು ಕೇಳ್ತಾ ಇರ್ತಾರೆ. ಏನ್ ಹೇಳೋದಕ್ಕೆ ಬಯಸ್ತೀರಿ, ಕೃಷಿ ಅಂದ್ರೆ ಹೆಂಗ್ ಮಾಡ್ಬೇಕು ನಿಮ್ ಲೆಕ್ಕಾಚಾರದಲ್ಲಿ? ಕೃಷಿ ಅಂದ್ರ ಗಂಡಿರು ಕೂತೋದ್ರು ಅನ್ಬಿಟ್ಟು ಎದ್ರಕ ಕೂತ್ಕೊಂಡ್ರೆ ಮರ್ಯಾದೆ ಸಿಕ್ಕಲ್ಲ, ಆಗ ನಾವು ಕೀಳಿ ಹೊರ್ತು ಮೇಲ್ ಬರಕ್ಕಾಗಲ್ಲ. ಆಗ ನಾವು ಮುಂದೆ ನುಗ್ಗಿ ಎದುರದಂತೆ ಮಾಡ್ಬೇಕು. ಅಲ್ಲಿ ಅವ ಬರ್ತ ಅವ ಬರ್ತದ ಅವಂಗೂ ಎದುರು ಬರ್ದು ನೋಡಿದೀರಾ ಅವನ? ಅವ್ ನೋಡಬೇಕ, ನನ್ ಕೈನೇ ಹಾಕ್ಬಿಟ್ಟಿನಿ. ಅವನು ಹಿಡಿತೀರೋ ಅಥವಾ ಸುಮ್ನೆ ಕೈ ಹಾಕಿದ್ರ? ಮರಳಿ ಇರ್ತೀನಿ, ಒಂಟಗ್ಲಿ ಅನ್ಬಿಟ್ಟು ಸೆತ್ತವಳಗಿದ್ರ ಮರಳಿ ಚೇರ್ಚಿ ಕೈಸ್ಬಿಟ್ಟು ಹೋಗಪ್ಪ, ನಾವು ಕೆಲಸ ಮಾಡ್ಬೇಕು, ತೊಂದ್ರೆ ಆಯ್ತ ಅಂತೀನಿ. 3-4 ತಪ್ಪ ಆ ತರ ಎದುರಿಸಿನಿ ಅದ. ಮಣ್ಣಲ್ದಾವ್ ಮಾತ್ರ ಚಚ್ಚಿಟ್ಬಿಡ್ತೀನಿ, ನಾಗರಾವ್ ಮಾತ್ರ ಹೊಡೆಯಲ್ಲ. ಒಟ್ಟಿನಲ್ಲಿ ಅವನು ದೂರನೇ ಹೊರಟೋಗುತ್ತೆ. ಏನೋ ರತ್ನಮ್ಮ ಕೆಲಸ ಮಾಡ್ತಾಳೆ ರೋಡ್ನಲ್ಲಿ. ನೈಟ್ ಹೊತ್ತು ಕಬ್ಬು ಹಾಕ್ಬಿಟ್ಟಿದ್ಮೇಲೆ ಒಂದು 3 ವರ್ಷ ಆಗ ಬನ್ನಿ ನೀರು ಬಿಟ್ಬಿಟ್ಟು ಬರೋ ಅನ್ಕೋ ಹೋದಾಗ ಹಂದಿಗಳೆಲ್ಲ ಅದಿಲ್ಲಿ ನಿಂತ್ಕೊಡವು. ಏನಪ್ಪ ಈಗ ಮಾಡೋದು ಅಂದ್ರೆ, ಇವರು ಅಂದ್ರೆ ಕಿರ್ಚಿ ಜೋರಾಗಿ ಅಂದ್ರೆ ಇವ್ರು ಕಿರ್ಚಲ್ಲ, ನಾನು ಅರ್ಚಿ ಓದಕ್ತಿದ್ದಿ ಅವ ದಾರಿ ತಪ್ಪುವಂಗ. ಕಿರ್ಚದ ಅಂದ್ರೆ ಅವೆಲ್ಲ ದಾರಿ ತಪ್ಪ ಆ ಕಡೆ ಈ ಕಡೆ ಹೊರಟೋಗವು. ಯಾರ ಬಂದ್ರು ಅನ್ಬಿಟ್ಟು ನೈಟ್ ಹೊತ್ತು ಹೋಗಿ ನೀರು ಹಾಯಿಸ್ತೀನಿ. ಒಟ್ಟಿನಲ್ಲಿ ಏನೂ ಇರಲಿಲ್ಲ, ಮರ ಕಡ್ಕೊಂಡು ಹೆಂಗೋ ಜೀವನ ನಡೆಯೋಣ ಅಂತ ಶುರು ಮಾಡಿದ್ವಿ. ಇನ್ನು ಏನೇನು ಮಾಡ್ಬೋದು ಅಂತ ಅನ್ಸುತ್ತೆ ರತ್ನಮ್ಮ? ನಾವು ಸಕ್ತಿ ಇರೋ ಗಂಟ ನಾನು ಇದರಲ್ಲೇ ಸಾಯೋದು, ಇದರಲ್ಲೇ ಮಾಡೋದು. ಕೂತ್ಕಡಲ್ಲ, ಕೂತ್ಕಡಕ್ಕೆ ಇಷ್ಟನೂ ಪಡಲ್ಲ ನಾನು, ನಮ್ಮ ಕಾಲಕ್ಕೆ ಗಟ್ಟಿಗಿರೋ ಗಂಟ. ಈಗ ನಿಮ್ಮ ಭೂಮಿನಲ್ಲಿ ಎಲ್ಲಾ ಕೆಲಸನೂ ನೀವೇ ಮಾಡ್ತೀರಿ, ಇನ್ನೇನು ಉಳುಮೆ ಮಾಡ್ತೀರಿ, ಗಾಡಿ ಹೊಡಿತೀರಾ ಅಂದಮೇಲೆ ಉಳಿದಿದ್ದು ನಾವು ಹೇಳಲೇಬೇಕಾಗಿಲ್ಲ. ಆಮೇಲೆ ಅದೇನೋ ಹೇಳ್ತಾ ಇದ್ರು ನಮ್ಮ ಮೂರ್ತಿಯವರು, ಯಾರೋ ಒಂದ್ಸಲ ಬೆಳೆದಿದ್ದ ಬೆಳೆನ ಗಾಡಿಗೆ ತುಂಬಕ್ಕೆ ಯಾರು ಇಲ್ಲ ಅಂತ ಅದಕ್ಕೂ ನೀವೇ ಹೊರಟ್ಬಿಟ್ರಂತಲ್ಲ, ಹೇಳಿ ಅದನ್ನೊಂಚೂರು. ಇವರು ಕರೆದ್ರು ಬರ್ನಿಲ್ಲ, ಅದಕ್ಕೆ ನಡ್ರಿ ಅವಕ್ಕೆಲ್ಲ ಎದ್ರಕಂಡ್ರದ್ದ, ನೀವು ನನ್ನ ನೇಗಿಲ್ಗಾಕಿ ನಾನು ಇಡ್ತೀನಿ ಅಂದ್ಬಿಟ್ಟು ನಾನೇ ಓದ್ತಾ ಹಾಕ್ತೀನಿ ಮುಟ್ಟಿ. ಎಷ್ಟ್ ಬಾರ ಆಯ್ತದ? ಬಾರೇನ ಸಕ್ಕತ್ತಾಗದ. ನೀವೇ ಒಟ್ಟಿನಲ್ಲಿ ಆ ಕೆಲ್ಸನ ಮುಗಿಸ್ಬಿಡ್ರಿ ಹಾಗಾದ್ರೆ. ಇನ್ನು ಬದುಕ್ಬೇಕು ನಾವು, ಎಲ್ಲರ ಸಂಪ ಬರ್ಬೇಕು ಅಂದ್ರೆ ಮಾಡ್ಲೇಬೇಕು. ಒಟ್ಟಿನಲ್ಲಿ ಜೀವನ ಈಗ ಚೆನ್ನ ಆರಾಮಾಗಿದೆ ಅಲ್ಲ, ಇನ್ನು ಏನೇನ್ ಮಾಡ್ಬೇಕು ನಿಮ್ಗೆ ಆಸೆ? ನೀವೇನು ಹೇಳಿ. ನನ್ನ ಕಿರಿ ಮಗಳಿಗೆ 2 ಎಕರೆ ಜಮೀನ್ ಬರ್ದಿವಿ, ಅದೊಂದಕ್ಕೆ ಬೋರ್ ಹಾಕಸ್ಬಿಟ್ ಮಾಡ್ಬೇಕು ಅನ್ನೋ ಆಸೆ ಅಷ್ಟೇ. ಅವನಿಗೂ ಹಿಂಗೆ ಅವಂತನ ಮಾತು ಮಾತು ನೀ ಎಲ್ಲ ಪಂಪ್ ಸೆಟ್ನಲ್ಲಿ ಸೊಸಿಗಳೆಲ್ಲನು ಆಗ್ತಿದೆ ಚಂದ ಮಾಡಿದೆ ಕಡಮ್ಮ, ನನಗೂ ಮಾಡುವಂಥದ್ದು ನಾನೇ ಸಾಕ್ತಾವ್ನಿ ನನ್ನ ಮೊಮ್ಮಗನ. ಆಗ ಒಂದು ಸೊಸಿ ಕಿತ್ಕೊಂಬಂದು ಕೊಟ್ರೆ ಸುಮ್ಗಿರ್ಲ, ನಾನು ಆಯ್ಸ ಗಟ್ಟಿಗಿದ್ರೆ ನಿನಗೂ ಒಂದು ಪಂಪ್ ಸೆಟ್ ಮಾಡ್ಕೊಡ್ತೀನಿ ಅಂತೀನಿ. ಅದೊಂದು ಆಸೆ ಇದೆ. ಅದೊಂದದ. ಒಟ್ಟಿನಲ್ಲಿ ನಿಮ್ಮ ಮೊಮ್ಮಗನೂ ಆ ಕೆಲಸ ಮಾಡಬೇಕು ನಿಮ್ಮ ಆಸೆ. ಮೊಮ್ಮಗ ಓದಿಸ್ತಾವಿ ಇಲ್ಲೇ ಮಡಿಕಡು, ಈಗ 9 ವರ್ಷ. ಹೌದಾ? ಎಷ್ಟನೇ ಕ್ಲಾಸು? 3. 3ನೇ ಕ್ಲಾಸು. ಒಟ್ಟಿನಲ್ಲಿ ಅವನಿಗೆ ಆಸಕ್ತಿ ಇದೆ. ಅವ ನನ್ನಂಗೆ ಮಾಡ್ಬೇಕು ಅಂತಾನೆ, ನಿನ್ನಂಗೆ ನಾನು ಕಲ್ತ್ಕೋಬೇಕು. ಒಟ್ಟಿನಲ್ಲಿ ನೀವ್ ಹೇಳೋದು ಕೃಷಿ ನಂಬ್ಕೊಂಡ್ರೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಆರಾಮಾಗಿ ಇರ್ಬೇಕು. ಪೂಜೆ ಮಾಡ್ಬಿಟ್ಟು ಕೈ ಹಾಕ್ಬೇಕು, ಬಿತ್ತನ ಬೀಜ ಹಾಕೋತ್ನಲ್ಲಿ ನಾವು ಗದ್ಗ ಈ ಬೀಜೋಪಚಾರ ಮಾಡೋದು ಅದೆಲ್ಲ ಏನಾರು ಮಾಡ್ತೀರಾ? ಇಲ್ಲ ಇಲ್ಲ, ಏನಿಲ್ಲ. ಯಾವುದು ಈ ಹೊಸ ತಂತ್ರಜ್ಞಾನಗಳು ಕೃಷಿ ಇಲಾಖೆಯವರು ಹೇಳ್ತಾರೆ, ತೋಟಗಾರಿಕೆ ಇಲಾಖೆಯವರು ಹೇಳ್ತಾರೆ ಹಂಗೆಲ್ಲ ಹಿಂಗ್ ಮಾಡಿ ಅಂತ, ಆ ಥರದೇನು ನೀವು ಮಾಡಿಲ್ಲ? ಮಾಡಿಲ್ಲ. ಅವಕ್ಕೆಲ್ಲ ತಲಾರಿನ ಕೆಡಿಸ್ಕೊಡಲ್ಲ. ನಾ ಏನ್ ಮಾಡ್ಬೇಕು ನಾವು ಬದುಕಕ್ಕ ನಾವು ಮಾಡ. ಈ ಕೊಟ್ಟಿಗೆ ಗೊಬ್ಬರ ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟಿರ್ತೀರಾ? 1 ವರ್ಷಕ್ಕ 15-20 ಗಾಡಿ ಆಯ್ತು. ಒಂದ್ ಕಡೆ ನೆರಳಲ್ಲಿ ಹಾಕಿರ್ತೀರಿ? ನೆರಳೆಲ್ಲ ಬಿಸ್ಲೆ ಇಟ್ಟಿವಿ ಮನೆ ಇಂಚೋರಿ ಜಾಗ ಅದ. ಅಲ್ಲಿ ಗದ್ಗ ಒಂದ 5 ಗಾಡಿ 6 ಗಾಡಿ ಊಡ್ನ ಏರ್ಚನ ಮಾಡ್ದು. ಒಟ್ಟಿನಲ್ಲಿ ಈಗ ನಿಮ್ಗೆ ಮಾರುಕಟ್ಟೆ ಸಮಸ್ಯೆನೇ ಇಲ್ಲ. ಒಂದ್ ತೆಂಗಿನಕಾಯಿ ಇವರು ಮೈಸೂರಿಗೆ ತಗೊಂಬಂದು ಮಾರ್ತಾರೆ. ನಾನು ಹೋಗಲ್ಲ ನಾಚ್ಕೊಂಡು. ಹತ್ತಿ ಹತ್ತಿ ಊರಿಗೆ ಬರ್ತಾರೆ. ಊರಿಗೆ ಬರ್ತಾರೆ. ಊರಿಗೆ ಬಂದವ್ರಿಗೆ ರೇಟು ಒಳ್ಳೆ ರೇಟ್ ಸಿಕ್ಕರೆ ಕೊಟ್ಬಿಡ್ತೀವಿ. ಇಲ್ಲಾಂದ್ರೆ ಸ್ವಲ್ಪ ಕಾದು ಮಾರ್ತಿರೋ ಅಥವಾ ಕಾಯಲ್ಲ ಸುಮ್ನೆ ಬಂದ್ ಬಂದ್ ಅದ್ ಬಿಡ್ತಾ ಇರೋದು. ಇನ್ಮ ಖರ್ಚು ಕಾಸು ಇಲ್ಲದ ರೋಡ್ ಬತ್ತಕ್ ಹೋಗಿಡ್ಬೇಕು, ಅದಕ್ಕೆ ಬಡ್ಡಿ ಕಟ್ಟಬೇಕು. ಒಂದಿಷ್ಟು ಒಡವೆ ಗಿಡವೆ ಎಲ್ಲ ಮಾಡಿಸ್ಕೊಂಡ್ರ? ಮಾಡಿಸ್ಕೊಂಡಿವಿ. ಬೇಕಾದಷ್ಟು ಮಾಡ್ಕೊಂಡು ಮಗಳ ಮಕ್ಕಳಿಗೂ ಮಾಡೀನಿ. ಒಟ್ಟಿನಲ್ಲಿ ಈ ಜಮೀನಲ್ಲಿ ಕೆಲಸ ಮಾಡಿ ಇಷ್ಟೆಲ್ಲಾನೂ ನಿಮಗೆ ಮಾಡಿರೋದು ಎಲ್ಲರಿಗೂ LIC ಪಾಲಿಸಿ ಮಾಡಿ. LIC ಪಾಲಿಸಿ ಮಾಡಿಸಬೇಕು. 12 ಸೀಟ್ ಎಲ್ರಿಗೂ ಕಟ್ಟಿಗೋಯ್ತು. ಆ ಮಗಳಿಗೆಡು ಈ ಮಗಳಿಗೆಡು. ಅದು ಮಾಡಿದಿರಿ. ನೀವು ಓದಿಸಿದ್ರೆ ಇನ್ನೇನಾಗ್ಬಿಡ್ತಿದ್ರಿ ರತ್ನಮ್ಮ ನೀವು? ನಾನಾ? ನಮ್ಮ ಅಪ್ಪ ಜಿಪ್ಪಣೆ. ಬಡ್ಡಿ ಕೂಡ ಮಾತ್ರ ನಮ್ಮ ಮಕ್ಕಳಿಗೂ 1 ರೂಪಾಯಿ ಕೊಡ್ತಿತ್ತಿಲ್ಲ. ಓದೋದ್ ಬೇಡ ಅಂತ. ಅಕ್ಕ ಈ ಊರ್ಲಿ 1-2 ಗಂಟೆ ಆಚೆ ತಳೂರು ಅಲ್ಲಿ ಇಲ್ಲಿ ಓದ್ಬೇಕು, ದೂರ ಹೋಗ್ಬೇಕು. ಐಕಳ ಹೊರಗಡೆ ಕೈಸ್ತಿತ್ತಿಲ್ವಲ್ಲ ಮೊದ್ಲು ಎದ್ರಕಡೆ ಎಲ್ಲೂ ಇಲ್ಲ. ಇದ್ದೇ ಕಲ್ತಿಲ್ಲ ನಾನು, ಬರೀ ತಲಲೆ ಎಲ್ಲ ತಲಲೆ ಲೆಕ್ಕಾಚಾರ ದುಡ್ಡು ಕಾಸು ಎಲ್ಲ ಬರೀ ತಲಲೆ. ಬರೆಯೋದು ಗಿರಿಯೋದಿಲ್ಲ. ಬರೆಯೋದಿಲ್ಲ. ಈಗ ಮತ್ತೆ ಬ್ಯಾಂಕ್ ವ್ಯವಹಾರ ಮಾಡ್ಬೇಕಲ್ಲ. ಬ್ಯಾಂಕ್ ನನ್ನ ಒಬ್ಳ ಸೈನ್ ಮಾಡೋದು ಕಲ್ಸ್ಕೊಟ್ರು ಇವರು, ಕಲ್ತ್ಕೊಂಬಿಟ್ಟು ಸಾಕು. ಸಾಕು, ಸೈನ್ ಕಲ್ತಿದ್ದೀರಾ. ಒಟ್ಟಿನಲ್ಲಿ ವ್ಯವಹಾರ ಎಲ್ಲ ಗೊತ್ತಿದೆ. ನೀವು ಹೇಳಿದ್ದು ಮೂರ್ತಿಯವರು ಮಾಡ್ಕೊಂಬತ್ತಾರೆ. ಈಗ ಸುಮಾರು ಜನ ಕಾರ್ಯಕ್ರಮ ಕೇಳ್ತಿರ್ತಾರೆ, ನಾವು ರತ್ನಮ್ಮನಂಗೆ ಆಗ್ಬೇಕು, ರತ್ನಮ್ಮನ ಹತ್ರ ಇನ್ನೊಂದಿಷ್ಟು ವಿಷಯ ತಿಳ್ಕೊಬೇಕು, ಅದೆಂಗೆ ಮಾಡೋದು ಇದೆಂಗೆ ಮಾಡೋದು ಅಂತ ಅಂತವ್ರು ಇರ್ತಾರೆ. ಅದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆನ ಹೇಳ್ಬಿಡಿ ಒಂದು 2 ಸಲ ನಿಧಾನ ಕನ್ನಡದಲ್ಲಿ ಹೇಳಿ. 9686836693. ಇನ್ನೊಂದು ಸಲ ಹೇಳಮ್ಮ. 9686836693. 9686836693. ಇದು ರತ್ನಮ್ಮ ಅವರ ಫೋನ್ ಸಂಖ್ಯೆ. ಯಾವಾಗಲೂ ಅವರೇನು ಫೋನ್ ಆನ್ ಮಾಡ್ಕೊಂಡಿರಲ್ಲ. ಅವ್ರಿಗೆ ತೊಂದರೆ ಆಗದೆ ಇರೋ ಹಂಗೆ ನೀವು ಬೇಕಾದ್ರೆ ಕರೆ ಮಾಡಿ. ರತ್ನಮ್ಮ ನಗ್ನಗ್ತ ಮಾತಾಡ್ತಾರೆ. ರತ್ನಮ್ಮ ಹತ್ರ ಇರೋವಂತಹ ಒಂದು ಧೈರ್ಯ, ಆ ಒಂದು ಈ ಕೆಲಸನ ಸಾಧನೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೈ ಕಟ್ಕೊಂಡು ಕೂತ್ರೆ ಆಗಲ್ಲ ಅಂತ. ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ದೀನಮ್ಮ? ನಮ್ಮ ಮಟ್ಟಿಲಿ ಕ್ಯಾಸೆಟ್ಗಳು ಪ್ರತಿ ಒಂದು ಪಿಕ್ಚರ್ನವು ಅವ. ಆದ್ರೆ ಸಾಕಾಗೋಯ್ತಲ್ಲ ತಗ ಕೆಡಿಸಿ ತಗ ಅಂದ್ಬಿಟ್ಟು ಟಿವಿನೂ ಹೆಚ್ಚಿಗೆ ಓಡಿಸಲ್ಲ, ಏನು ಓಡಿಸಲ್ಲ, ಬರೀ ಆಕಾಶವಾಣಿ ಇದೊಂದ ಚೆನ್ನಾಗಿ ಕಾರ್ಯಕ್ರಮ ಚೆನ್ನಾಗಿ. ಅದೊಂದೇ ನಾ ಕೇಳೋದು ರೈತರದ ಬಂದು ಸಂದರ್ಶನ ಮಾಡ್ತಾರಲ್ಲ ಅವ್ರ ಕೇಳಿದಂಗೆ ಹೆಂಗ ಅನ್ಸುತ್ತೆ ಆಗ ನೋಡು ತಿಳ್ಕಲವ್ ಕುಸು ಅನ್ನೋದು ನಾನು ಏನ್ ತಿಳಿಬೇಕವ ನಾವು ಗೇದೆ ಅವ್ರ ಗೇದು ಅಂತ. ಯಾರಂಗ ಹೇಳೋದು? ನನ್ನ ಮಗ. ಅವನು ಯಾವ ಥರದ ಅಭ್ಯಾಸನೂ ಇಲ್ಲ. ನಿಮ್ ಸಂದರ್ಶನ ದಿನ ನಾವು ಡೈಲಿ ಕೇಳ್ತೀವಿ. ಆ ಇದಲ್ಲ ಬೆಳಿಗ್ಗೆ ಹೊತ್ತಾಗ್ತಿದಾರಲ್ಲ ರೆಕಾರ್ಡು, ಅದು ಮಾತ್ರ ಕಡ್ಡಾಯವಾಗಿ ಕೇಳಲೇಬೇಕು. ಇವ್ರಂತಾರ ಈ ಸಚ್ಚಿನ ಕತಾಲ್ ದೇಶ ಮುಡುಗ್ಬೇಕು ಈ ರೇಡಿಯೋ ಅಂತಾರ. ಕಾರ್ಯಕ್ರಮದಿಂದ ವಿಷಯ ಗೊತ್ತಾಗುತ್ತೆ, ಹಿಂಗೆಲ್ಲ ಹಿಂಗೇನು ಗೊತ್ತಾಗುತ್ತೆ. ಇನ್ನು ಟಿವಿ ಮೇಲಂತೂ ಅಷ್ಟು ಪಗ್ನಿಲೆ. ಅಲ್ಲ ನಾನು ಯಾಕೆ ಹೇಳಿದೆ ಅಂದರೆ, ಬಂಗಾರದ ಮನುಷ್ಯ ಸಿನಿಮಾ ಆಡಿದೆಯಲ್ಲ, ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ರ ಆಗಲ್ಲ, ಕೆಲಸ ಮಾಡಬೇಕು ಅಂತಿದೆಯಲ್ಲ, ನೀವು ಅದಕ್ಕೆ ತಕ್ಕಂಗೆ ನೀವು ಬದುಕ್ತಾ ಇದ್ದೀರಲ್ಲ, ಅದಕ್ಕೆ ಹೇಳಿದೆ. ನಾನು ಒಂದೂವರೆ ಎಕರೆ ಜಮೀನು ಹಿಡ್ದು ಒತ್ತೊರೆ ಹಿಡಿದು ರಿಕಾರ್ಡ್ ಪಕ್ಕಡೆ ಎಲ್ಲಾರ ನನ್ನ ಮಗಳವ ಜುಮ್ಕಿವಲ್ಲ ಮುಡಗಿಸಿ ಖಾತ ಮಾಡಿಸಿ ಬಿಡ ಒಂದು ಆರು ಗಟ್ಟಲೆ ತಿರುಗಿಸ್ತೀವ್ರ ಮಾಡಿಸ್ಬಿಡಿ ನಮ್ಗೆ ಗಟ್ಟಿಯಾಗಿದ್ದಲ್ಲ ಅನ್ಬಿಟ್ಟು ದರ್ಕಸ ನಮ್ಮ ಜಮೀನಿನ ಮೇಲೆ ಅದ್ನ.